ತವ ಕಥಾಮೃತಂ ತಕ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿ ಗಾಜನಾ. ಪ ಪರಮ ಯೋಗಿ ದಳೆಲ್ಲ ಯೋಗ ಯೋಗ ತಪವ ಪ್ರೇಮರು ಪ್ರೇಮಕ್ಕೆ ಪರಮ ಯೋಗಿ ದಳೆಲ್ಲ ಯೋಗ ಯೋಗ ತಪವ ಪ್ರೇಮರು ಪ್ರೇಮಕ್ಕೆ ಪ್ರೇಮವೇಚ್ಚರ ಬೊಳಲು ಎದೆಯೊಳು ಪ್ರೇಮವೇಚ್ಚರ ಬೊಳಲು ಎದೆಯೊಳು ಸೂಜಿಸಲ್ಲೆ ಮಲ್ಲೆ ಸೂಜಿನ ದೇವ ದೇವನು ಭಕ್ತರಾಮವ ತನ್ನ ಪ್ರೇಮದ ನಿಲಯಕ್ಕೆ ತನ್ನ ಪ್ರೇಮದ ನಿಲಯಕ್ಕೆ ಪರಮಯೋಗಿಗಳೆಲ್ಲ ಯೋಗ ಯೋಗ ತಪವ ಪ್ರೇಮನು ಪ್ರೇಮಕ್ಕೆ ಪರಮಯೋಗಿಗಳೆಲ್ಲ ಯೋಗ ಯೋಗ ತಪವ ಪ್ರೇಮನು ಪ್ರೇಮಕ್ಕೆ ಪ್ರೇಮವೇಚ್ಚರ ಬೊಳಲು ಎದೆಯೊಳು ಪ್ರೇಮವೇಚ್ಚರ ಬೊಳಲು ಎದೆಯೊಳು ಸೂಜಿಸಲ್ಲೆ ಸೋಜಿಯ ದೇವ ದೇವನು ಭಕ್ತರಾತ್ಮವ ತನ್ನ ಪ್ರೇಮದ ನಿಲಯಕ್ಕೆ ತನ್ನ ಪ್ರೇಮದ ನಿಲಯಕ್ಕೆ ತನ್ನ ಪ್ರೇಮದ ನಿಲಯಕ್ಕೆ ತನ್ನ ಪ್ರೇಮದ ನಿಲಯಕ್ಕೆ ಶ್ರೀರಾಮಕೃಷ್ಣರು ಬ್ರಾಹ್ಮ ಭಕ್ತರೊಡನೆ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದಾರೆ. ಹೌದು, ನಿಜ, ಭಗವಂತನ ದರ್ಶನ ದೊರೆತ ಮೇಲೆ ಭಕ್ತನಿಗೆ ಇಚ್ಛೆಯಾಗ್ತದೆ ಆತನ ಲೀಲೆ ನೋಡೋಣ ಅಂತ. ರಾವಣನನ್ನ ವಧಿಸಿದ ನಂತರ ಶ್ರೀರಾಮಚಂದ್ರ ಲಂಕಾಪುರಿಯನ್ನ ಪ್ರವೇಶ ಮಾಡಿದ. ವೃದ್ಧಿಯಾದ ರಾವಣನ ತಾಯಿ ನಿಕಷೆ ಪ್ರಾಣ ರಕ್ಷಣೆಗಾಗಿ ಸುಮ್ಮನೆ ಓಡಲು ಶುರು ಮಾಡಿದ್ಲು. ಲಕ್ಷ್ಮಣ ರಾಮನನ್ನು ಕೇಳಿದ, ರಾಮ ಇದೇನು ಆಶ್ಚರ್ಯ, ಈ ನಿಕಷೆ ಇಷ್ಟೊಂದು ವೃದ್ಧಿಯಾಗಿಬಿಟ್ಟಿದ್ದಾಳೆ, ಇಷ್ಟೊಂದು ಪುತ್ರಶೋಕ ಪಡೆದಿದ್ದಾಳೆ, ಆದರೂ ಪ್ರಾಣ ಭಯದಿಂದ ಓಡಿ ಹೋಗ್ತಾ ಇದ್ದಾಳಲ್ಲ, ಏನಾಶ್ಚರ್ಯ. ಶ್ರೀರಾಮಚಂದ್ರ ನಿಕಷೆಗೆ ಅಭಯದಾನವಿತ್ತು ಹತ್ತಿರಕ್ಕೆ ಕರೆಸಿಕೊಂಡು ಆಕೆ ಓಡಿ ಹೋಗ್ತಾ ಇದ್ದಕ್ಕೆ ಕಾರಣ ಕೇಳಿದಾಗ ಆಕೆ ಹೇಳಿದ್ಲು, ಹೇ ರಾಮ, ನಾನು ಇಲ್ಲಿಯವರೆಗೆ ಬದುಕಿಕೊಂಡದ್ರಿಂದ ಇದುವರೆಗೆ ನಿನ್ನ ಅನೇಕ ಲೀಲೆಗಳನ್ನ ನೋಡಿದ್ದೇನೆ. ನೀನು ಇನ್ನೂ ಮಾಡಬಹುದಾದಂತಹ ಲೀಲೆಗಳನ್ನ ನೋಡೋದಕ್ಕೆ ಇನ್ನೂ ಹೆಚ್ಚು ಕಾಲ ಬದುಕಿರ್ಬೇಕೋ ಅಂತ ನನಗೆ ಆಸೆಯಾಗಿದೆ ಅಂತ ಹೇಳಿದಾಗ, ಶ್ರೀರಾಮಕೃತಿ ಮಾತು ಹೇಳಿದಾಗ ಎಲ್ಲರೂ ನಗುತ್ತಿದ್ದಾರೆ ಅಂತ ಮಾಸ್ಟರ್ ಮಹರ್ಷಿಯ ಬರೀತಾ ಇದ್ದಾನೆ. ವೃದ್ಧೆ ಪ್ರಾಣ ಉಳಿಸಿಕೊಂಡು ಇರೋದಕ್ಕೆ ಯಾತಕ್ಕೆ ಇಷ್ಟಪಡ್ತಾ ಇದ್ದಾನೆ ಅಂತನ್ನುವ ಕಾರಣ ತುಂಬಾ ಸ್ವಾರಸ್ಯವಾಗಿದೆ. ಒಂದನೇದಾಗಿ ಆ ವೃದ್ಧ ಶರೀರದಲ್ಲಿ ಇನ್ನೂ ಬದುಕಿ ಇರೋದಕ್ಕೆ ಅವಳು ಇಷ್ಟಪಡ್ತಕ್ಕಂಥದ್ದು ಹಾಸ್ಯಾಸ್ಪದವಾಗಿ ಕಂಡರೂ ಕೂಡ ಭಗವಂತನ ನರವೇ ಇದೆ, ಅದನ್ನ ನೋಡೋದಕ್ಕೋಸ್ಕರ ತಾನು ಉಳ್ಕೊಳ್ಬೇಕು ಅಂತ ಇಷ್ಟಪಡ್ತಾ ಇದ್ದೇನೆ ಅಂತ ಅವಳು ತನ್ನ ಭಾವನೆಯನ್ನು ವ್ಯಕ್ತಪಡಿಸಿದಾಗ ತುಂಬಾ ಸ್ವಾರಸ್ಯವಾಗಿದೆ. ಬದುಕಿ ಏನ್ ಮಾಡುದಪ್ಪ, ಬೇಗ ಹೋಗೋದಿಲ್ವಲ್ಲ ಇದು ಅಂತ ಬಹಳ ಜನ ಒದ್ದಾಡುವವರಿದ್ದಾರೆ. ಹೋಗೋಕು ಆತ ಯಾರು ಭಗವಂತನ ಲೀಲೆಯ ಸಂಬಂಧವಾಗಿ ಓದಿಲ್ವೋ, ಪುರಾಣಗಳಲ್ಲೇ ಆಗಲಿ ಎರಡು ಇತಿಹಾಸಗಳಲ್ಲೇ ಆಗಲಿ ಅದ್ಭುತವಾದಂತಹ ಅವರ ಲೀಲೆಯನ್ನು ಯಾರು ಓದಿಲ್ವೋ, ಇತ್ತಿತ್ತಲಾಗಿ ಶ್ರೀರಾಮಕೃಷ್ಣ ಆ ದಿವ್ಯ ಲೀಲೆಯನ್ನು ಯಾರು ಓದಿಲ್ವೋ ಅವರು ಹೀಗೆ ಮಾತಾಡಬೇಕಾಗುತ್ತೆ. ಅದೇ ಊಟ, ಅದೇ ತಿಂಡಿ, ಅದೇ ನಿದ್ರೆ, ಅದೇ ಮಕ್ಕಳು, ಮೊಮ್ಮಕ್ಕಳು, ಅದೇ ಕಾಯಿಲೆ ಪ್ರಸಾರೆ, ಸಾಕಾರ ಇದೆ, ಯಾಕೆ ಹೋಗೋದಿಲ್ಲ, ಎಂದ್ ಹೋದೀತು ಇದು ಅಂತ ಅನ್ನೋ ಮಾತು. ನಮ್ಮತ್ರ ಕೂಡ ಅದೇ ಹೇಳ್ತಿರ್ತಾರೆ. ಆಗ ಅವ್ರಿಗೆ ಹೇಳಲಾಗುತ್ತೆ, ಅಮೂಲ್ಯವಾದಂತಹ ಜೀವನ, ಭಗವಂತನ ಸ್ಮರಣೆ ಮಾಡೋದಕ್ಕೆ ಯೋಗ್ಯವಾದಂತಹ ಕಾಲ ಇದು, ಅಂತಹ ಅಂಗಭೃತನಾದಂತಹ ಪರಮಾತ್ಮ ಸ್ಮರಣೆ ಮಾಡೋದಕ್ಕೆ ಒಂದು ಅವಕಾಶ ಇರುವಾಗ ಅದನ್ನು ಬಿಟ್ಟು ಮರಣದ ಸ್ಮರಣೆ ಯಾತಕ್ಕೆ ಮಾಡಬೇಕು? ಅದು ಹೇಗಿದ್ರು ಒಂದು ದಿವಸ ಬಂದೇ ಬರುತ್ತೆ. ಬರುವಾಗ ಆನಂದವಾಗಿ ಹೋಗುವುದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಿ. ನಗ್ತಾ ನಗ್ತಾ ಇದೋ ಬಂದೆ ಅಂತ ಹೇಳಬೇಕಾದ್ರೆ ಆನಂದ ಸ್ವರೂಪನಾದ ಪರಮಾತ್ಮ ಸ್ಮರಣೆ ಮಾಡಬೇಕು ಮತ್ತು ಅವನ ಲೀಲೆಗಳಲ್ಲಿ ನಮ್ಮ ಮನಸ್ಸನ್ನು ತೊಡಗಿಸಿ. ಶ್ರೀರಾಮಕೃಷ್ಣರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಭಗವಂತನ ದರ್ಶನ ದೊರೆತ ಮೇಲೂ ಕೂಡ ಆತನಿಗೆ ಇರೋದಕ್ಕೆ ಇಷ್ಟವಾದ್ರೆ ಯಾತಕ್ಕೆ ಇಷ್ಟವಾಗುತ್ತದೆ ಅದು? ಅವನ ಲೀಲೆಯನ್ನು ನೋಡೋದಕ್ಕೆ. ಅವನ ಲೀಲೆ ಒಂದಲ್ಲ, ಎರಡಲ್ಲ, ಅನಂತ. ಅವನ ಹೆಸರೇ ಅನಂತ, ಆದ್ರಿಂದ ಅವನು ಮಾಡೋದೆಲ್ಲ ಅನಂತ, ಅದಕ್ಕೆ ಅಂತ್ಯವೇ ಇಲ್ಲ. ಅಂತಹ ಅಂತರಹಿತವಾದಂತಹ ಲೀಲೆಯಲ್ಲಿ ಯಾರು ಗಮನ ಕೊಡಬಾರದು? ತುಂಬಾ ಸ್ವಾರಸ್ಯಕರವಾಗಿರ್ತದೆ. ಲೀಲೆಯನ್ನ ಲೀಲೆಯಾಗಿ ಸ್ವೀಕರಿಸುವಂತಹದ್ದು ಇನ್ನೊಂದು. ಲೀಲೆಯಲ್ಲಿ ತಾದಾತ್ಮ್ಯ ಹೊಂದಬೇಕಾಗಿಲ್ಲ. ನಾಟಕ ಅಂತ ಹೇಳ್ತಕ್ಕಂಥದ್ದು ನಾಟಕ ರಂಗದಲ್ಲಿ ನಡೀತಾ ಇದ್ರೆ ಪ್ರೇಕ್ಷಕರಿಗೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ, ಅಲ್ಲಿ ನಾಟಕ ಪಾತ್ರ ಅಭಿನಯ ಮಾಡ್ತಕ್ಕಂಥವ್ರಿಗೆ ಎಷ್ಟು ಕಷ್ಟ ಇರುತ್ತೆ. ಕೆಲ ಸರ್ತಿ ಮಾತು ಮರ್ತೋಗ್ಬಿಡುತ್ತೆ. ತುಂಬಾ ಎಚ್ಚರದಿಂದ ಆಯಾಯ ಭಾವವನ್ನ ಪ್ರಕಟಪಡಿಸ್ತಾ ಆತ ನಾಟಕ ಮಾಡಬೇಕಾಗುತ್ತೆ. ನೋಡುವವರಿಗೆ ಎಷ್ಟು ಚೆನ್ನಾಗಿರುತ್ತೆ, ಆ ನೋಡೋರಿಗೆ ಬಹಳ ಸಂತೋಷವಾಗ್ಬಿಟ್ಟು ಅರೆ ನಾನು ಕೂಡ ಯಾತಕ್ಕ ನೋಡಾಗ ಅಂತ ಒಂದು ಬಂದ್ಬಿಟ್ಟೆ ಸಿಗಾಕ ಮುಖ್ಯ. ಆದ್ರಿಂದ ನಾಟಕ ನೋಡುವಂತಹದ್ದು ಬಹಳ ಆನಂದಕರವಾದಂತಹ ಒಂದು ಕಾರ್ಯ, ಅದನ್ನ ಯಾಕೆ ಮಾಡಬಾರ್ದು? ಭಗವಂತನ ನಾಟಕ ಇದೆಲ್ಲ, ನರನಾಟಕ. ನರರೂಪದಿಂದ ಅವನು ಬಂದು ಅವನೂ ನಾಟಕವಾಡ್ತಾನೆ, ಬಾಕಿ ಉಳಿದವನು ಆ ನಾಟಕದಲ್ಲಿ ಭಾಗವಹಿಸುವಂತೆ ಮಾಡಿ ಎಲ್ಲ ಜನರಿಗೂ ಕೂಡ ಒಂದು ದೃಶ್ಯವನ್ನ ಒದಗಿಸಿಕೊಡ್ತಾನೆ. ಇದನ್ನ ಕಾರಣಕ್ಕೆ ಇಷ್ಟಪಡ್ತಾನೆ ಭಗವಂತನ ಸಾಕ್ಷಾತ್ಕಾರ ಮೇಲೂ ಕೂಡ ಅಂತಾನೋ ಮಾತನ್ನು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಬಳಿಕ ಶಿವನಾಥ ಶಾಸ್ತ್ರಿ ಹೇಳ್ತಾರೆ, ನಿಮ್ಮನ್ನು ನೋಡೋದಕ್ಕೆ ನನಗೆ ಇಚ್ಛೆ ಆಗ್ತಾ ಇದೆ. ಶುದ್ಧಾತ್ಮರನ್ನ ನೋಡದೆ ಮಾತನಾಡದೆ ನಾನು ಹೇಗೆ ತಾನೇ ಬಗ್ಗಿಕೊಂಡಿರಲಿ? ಅವರು ಪೂರ್ವ ಜನ್ಮದ ನನ್ನ ಬಂಧುಗಳಾಗಿ ಕಾಣ್ತಾರೆ ಅಂತನೋ ಮಾತನ್ನು ಹೇಳಿಬಿಟ್ಟಿರಲಿ. ಇದು ಬಹಳ ಸ್ವಾರಸ್ಯಕರವಾದ ಇನ್ನೊಂದು ಮಾತು. ಈ ಜಗತ್ತು ಅಂತ ಹೇಳ್ತಕ್ಕಂಥ ಅದು ಕಲಬೆರಕೆ. ಮನುಷ್ಯರು ಕಲಬೆರಕೆ ಮಾಡ್ತಾ ಇದ್ದಾರಲ್ಲ, ಅದರಲ್ಲಿಗೇನು ಹೊಸತೇನಿಲ್ಲ. ಈ ಜಗತ್ತೇ ಕಲಬೆರಕೆ, ಒಳ್ಳೆಯವರು ಕೆಟ್ಟರು, ಒಳ್ಳೆಯದು ಕೆಟ್ಟದ್ದು ಎಲ್ಲ ಇದೇ ಇರ್ತದೆ ಮಿಶ್ರಣ. ಯಾರು ಶುದ್ಧ ಜೀವನವನ್ನು ತೆಗೆದುಕೊಂಡಿರ್ತಾರೋ, ಆದರ್ಶಪೂರ್ವಾದಂತಹ ಜೀವನವನ್ನ ತೆಗೆದುಕೊಂಡಿರ್ತಾರೋ ಅವರಿಗೆ ಆಮೇಲೆ ದುಷ್ಟ ಸಂಘ ಮಾಡೋದಕ್ಕೆ ಇಷ್ಟ ಆಗುದಿಲ್ಲ. ಎಲ್ಲಿ ಹೋಗ್ಬೇಕು ಅವರು? ಸುತ್ತ ಕಣ್ಣೆಲ್ಲ ಹಾಕಿದ್ರು ಕೂಡ ಅವರಿಗೆ ದುಷ್ಟ ಕಾಣ್ತಾರೆ. ಯಾಕೆಂದ್ರೆ ಶುದ್ಧವಾದ ಜೀವನವನ್ನು ತೆಗೆದುಕೊಂಡ ಮೇಲೆ ನಮ್ಗೆ ಅಶುದ್ಧ ಅಂತ ಹೇಳ್ತಕ್ಕಂಥ ಅದು ಸ್ಪಷ್ಟವಾಗಿ ಕಾಣುತ್ತೆ. ಹಾಗೇನ್ ಮಾಡೋದು? ಕಷ್ಟಪಟ್ಟು ಹುಡುಕ್ಬೇಕು. ಸಜ್ಜನರನ್ನು ಮಾತ್ರ ಕಷ್ಟಪಟ್ಟೇ ಹುಡುಕ್ಬೇಕಾಗುತ್ತೆ. ಅಂದ್ರೆ ಆಶ್ರಮಕ್ಕೆ ಬಂದರೂ ಆಗುತ್ತೆ, ಇಲ್ಲಿ ನಿಮ್ಗೆಲ್ಲ ಬಂದ್ಬಿಡ್ತಾರೆ. ಆದ್ರೆ ಇದು ಕೂಡ ಕೆಲಸಕ್ಕೆ ಹೆಚ್ಚು ಕಡಿಮೆ ಆಗೋದುಂಟು ಕೆಲವರು ಹೇಳ್ತಾ ಇದ್ದಾರೆ. ಆಗ್ತಾರೆ ಬೇರೆ ಆಗ್ಬೇಕಾಗುತ್ತೆ. ಸಜ್ಜನರನ್ನ ನಾವು ಸಂಘಕ್ಕೆ ತೆಗೆದುಕೊಂಡು ಬಿಡ್ತು ಅಂತ ಹೇಳಿದ್ರೆ ಅವ್ರ ಜೊತೆಯಲ್ಲಿ ಮುಕ್ತ ಮನಸ್ಸಿನಿಂದ ಮಾತನಾಡಬಹುದು. ನಮ್ಮ ಮಾತನ್ನು ಅವರು ದುರುಪಯೋಗ ಪಡಿಸೋದಿಲ್ಲ. ನಮ್ಮನ್ನು ಗಾಳಿಗೆ ಸೂರಿಬಿಡೋದಿಲ್ಲ. ನಾವು ಬಗೆ ಬಗೆಯಾಗಿ ಮಾತನಾಡಿಕೊಳ್ಳೋದಕ್ಕೆ, ನಮ್ಮ ಮನಸ್ಸೋ ಇಚ್ಛೆ ಮಾತನಾಡೋದಕ್ಕೆ ಸಜ್ಜನರ ಸಂಘ ಆಗಿರತಕ್ಕಂಥದ್ದು ಬಹಳ ಸಹಾಯಕ. ಶ್ರೀರಾಮಕೃಷ್ಣ ಹೇಳ್ತಾರೆ, ಅವರು ಸಾಕ್ಷಾತ್ಕಾರ ಮಾಡಿಕೊಂಡು ಅವರ ಮನೋಭೂಮಿಕೆ ತಿಳಿತಕ್ಕಂಥದ್ದು ಹೃದಯದ ಮಟ್ಟಕ್ಕೆ ಬಂದಿರುತ್ತದೆ. ನಿರ್ವಿಕಲ್ಪ ಸಮಾಧಿಯಿಂದ ಹೃದಯದ ಮಟ್ಟಕ್ಕೆ ಬಂದಿರುತ್ತದೆ. ಅಲ್ಲಿಂದ ಅವರ ನರಲೀಲೆ, ನರದೊಡ್ಡಿ ವ್ಯವಹಾರ. ಆದ್ರೆ ಯಾರೊಡ್ಡೆ ಮಾತನಾಡಿದ್ರು? ಶುದ್ಧ ಪ್ರಾಪಂಚಿಕರೊಡ್ಡೆ ಮಾತನಾಡ್ತಾ ಇತ್ತು ಅಂತ ಹೇಳಿದ್ರೆ ಅವ್ರನ್ನ ಕಂಡ್ರೆ ನನ್ನ ಹೃದಯ ಅಂತಿರತಕ್ಕಂಥದ್ದು ಒದ್ದೆ ಬಟ್ಟೆಯನ್ನು ಹಿಂಡಿದಂತೆ ನನಗೆ ಭಾಸವಾಗ್ತದಷ್ಟು ನೋವಾಗ್ತದೆ ಅಂತ ಹೇಳ್ತಾರೆ. ಆದ್ರೆ ಸಜ್ಜನರು ಸಿಕ್ಕಿದಾಗ ಸಜ್ಜನರು ಅಂತ ಹೇಳಿದ್ರೆ ಶುದ್ಧ ಹೃದಯದ ಜನ, ಭಗವತ್ ಪ್ರೇಮ ಅಂತ ಹೇಳ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗಾದ್ರೆ ಅದು ಜಾಗೃತವಾಗಿರ್ತದೋ, ಅವರು ಶುದ್ಧ ವಿಚಾರವಾಗಿ ಮಾತ್ರ ಮಾತನಾಡೋದಕ್ಕೆ ಇಷ್ಟಪಡ್ತಕ್ಕಂಥವ್ರು. ಬಾಕಿ ಲೌಕಿಕ ಮಾತು ಅಂತ ಹೇಳ್ತಕ್ಕಂಥದ್ದು ಅವ್ರ ಬಾಯಿಂದ ಬರಲಿಕ್ಕೇ ಇಲ್ಲ. ಒಂದು ವೇಳೆ ಪ್ರಾರಂಭವಾದರೂ ಕೂಡ ಎರಡನೇ ವಾಕ್ಯಕ್ಕೆ ಅದು ಅಡಿಗೆ ಹೋಗಿಬಿಟ್ಟಿರುತ್ತೆ. ಈ ಬಗೆಯ ಸಜ್ಜನದ ಸಹವಾಸ ಅಂತ ಹೇಳ್ತಕ್ಕಂಥದ್ದು ಹೆಜ್ಜೆಯನ್ನು ಬೆದ್ದಂತೆ ಅಂತ ಸರ್ವಜ್ಞ ಹೇಳ, ಸಜ್ಜನದ ಸಂಘವನ್ನು ಹೆಜ್ಜೆಯನ್ನು ಬೆದ್ದಂತೆ ಅಂತ. ಅಂತಹ ಸಜ್ಜನದನ್ನ ಶ್ರೀರಾಮಕೃಷ್ಣ ಕೂಡ ನಿರೀಕ್ಷಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಶಿವನಾಥ ಶಾಸ್ತ್ರಿ ಹೇಳ್ತಾ ಇದ್ದಾರೆ, ನಿಮ್ಮನ್ನು ನೋಡೋದಕ್ಕೆ ನನಗೆ ಇಚ್ಛೆ ಆಗ್ತಾ ಇದೆ. ಯಾಕೆಂದ್ರೆ ಶುದ್ಧಾತ್ಮರನ್ನು ನೋಡದೆ ಮಾತನಾಡದೆ ನಾನು ಹ್ಯಾಂಗ್ ತಾನೇ ಬರ್ತಕೊಂಡಿರ್ಲಿ? ಅದಕ್ಕೋಸ್ಕರ ನರೇಂದ್ರನ ಕಂಡ ತಕ್ಷಣ ಅವನಿಗೆ ಸ್ಫೂರ್ತಿ ಬರುತ್ತೆ. ಆ ನರೇಂದ್ರನ ಪರಮ ಪರಿಶುದ್ಧವಾದ ಮುಖಾರವಿಂದವನ್ನು ನೋಡಿದ ತಕ್ಷಣ, ಅವನ ಶುದ್ಧ ಹೃದಯ ಅಂತ ಹೇಳ್ತಕ್ಕಂಥದ್ದು ಇವರ ಗಮನಕ್ಕೆ ಬಂದ ತಕ್ಷಣ ಭಾವಾವಿಷ್ಠೆ ಆಗಿಬಿಡ್ತಾ ಇತ್ತು. ಶ್ರೀರಾಮಕೃಷ್ಣ ಸಮಾಧಿಯೇ ಬಂದ್ಬಿಡ್ತಾ ಇತ್ತು. ಪರಿಶುದ್ಧತೆ ಅಂತ ಹೇಳ್ತಕ್ಕಂಥದ್ದನ್ನೇ ಭಗವಂತ ಸ್ವೀಕಾರ ಮಾಡ್ತಕ್ಕಂಥದ್ದು. ಪರಿಶುದ್ಧರಾಗಿ ನಮಗೇನು ಸಾಧ್ಯದಿದ್ರು ಕೂಡ ಕೆಲವು ಸರ್ತಿ ಪರಿಶುದ್ಧರಾದಂತಹ ವ್ಯಕ್ತಿಗಳು ಎದುರುಗಡೆ ಇತ್ತು ಅಂತ ಹೇಳಿದ್ರೆ, ನಾವು ಎಷ್ಟೇ ಅಪರಿಶುದ್ಧರಾಗಿದ್ರು ಕೂಡ ಆ ಪರಿಶುದ್ಧರ ಮುಂದೆ ಒಂದ್ ಬಗ್ಗೆ ಸಣ್ಣನೆಯ ಅನುಭವವನ್ನ ಮಾಡಿಕೊಳ್ತೇವೆ. ಕಬೀರ್ದಾಸ ಹೇಳ್ತಾನೆ, ಮೈ ಮೇಲೆ ಬೆಚ್ಚಿ ಬಿದ್ರೆ ಬೇಗ ಹೋಗಿ ನೀರಲ್ಲಿ ನೋಡ್ಕೋಬಹುದು, ಆದ್ರೆ ಮನಸ್ಸಿಗೆ ಬೆಚ್ಚಿ ಬಿದ್ರೆ, ಹೃದಯಕ್ಕೆ ಬೆಚ್ಚಿ ಬಿದ್ರೆ, ಆದ್ರೆ ಹೃದಯಕ್ಕೆ ಬೆಚ್ಚಿ ಬಿಡೋದು ಯಾರಾದ್ರೂ ಏನಾದ್ರೂ ಮಾತಾಡಿದ್ರೆ ದುಷ್ಟತನಗಳೆಲ್ಲ ನಮ್ಮ ಸಂಪರ್ಕಕ್ಕೆ ಬಂದ್ರೆ, ದುಷ್ಟ ಸಹವಾಸ ಆದಾಗ ಮನಸ್ಸಿಗೆ ತುಂಬಾ ಕಕ್ಕರೆ ಆಗುತ್ತೆ. ಆಗ ಎಲ್ಲಿ ಹೋಗಿ ಹಾಕ್ಕೊಡೋದು? ಯಾವ ಸಮುದ್ರ ಹಾರದು? ಆಗ ಸಜ್ಜನರು ಸೆಳೆತಕ್ಕಂತ ಸಮುದ್ರದಲ್ಲಿ ಹೋಗಿ ಹಾಕೋ ಅಂತ ಕಬೀರ್ದಾಸ್ ಹೇಳ್ತಾರೆ. ಓಡೋಗಿ ಸಜ್ಜನರ ತಪ್ಪಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ಬೇಕಂತೆ. ಆಗ ಎಷ್ಟೇ ಅಲ್ಲೋಲ ಕಲ್ಲೋಲವಾದಂತಹ ಮನಸ್ಸು ಕೂಡ, ಪ್ರಕ್ಷುಬ್ಧವಾದ ಮನಸ್ಸು ಕೂಡ ಪರಮ ಶಾಂತ ಸ್ಥಿತಿಗೆ ಬರ್ತದೆ. ಮನಸ್ಸಿನ ಶಾಂತಿ ಕದಡಿದಾಗಲೂ ಸಜ್ಜನರು ಬೇಕಾಗ್ತದೆ, ಇರುವ ಶಾಂತಿಯನ್ನು ಉಳಿಸ್ಕೊಳ್ಳೋದಕ್ಕೂ ಸಜ್ಜನರ ಸಹವಾಸ ಬೇಕಾಗುತ್ತೆ. ಶ್ರೀರಾಮಕೃಷ್ಣಿಗೆ ಸಾಕ್ಷಾತ್ಕಾರ ಆದ ಮೇಲೆ ಸದಾ ಪರಮಾತ್ಮನೊಂದಿಗೆ ಅವರು ಇರಬಹುದಾಗಿತ್ತು, ಪರಮಾನಂದದಲ್ಲೇ ಇರಬಹುದಾಗಿತ್ತು. ಆದರೆ ಕೆಲಸಕ್ಕೆ ವ್ಯವಹಾರ ಕೂಡ ಮಾಡಬೇಕಾಗ್ತದೆ, ಮಾತುಕತೆ ಆಡಬೇಕಾಗ್ತದೆ, ಯಾರ ಹತ್ರ ಮಾತನಾಡೋದು. ಅಂತ ಸಂದರ್ಭ ಶುದ್ಧನೇ ವೃತ್ತಿ ಇರಬೇಕು ಅಂತನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಬಳಿಕ ಒಬ್ಬ ಬ್ರಾಹ್ಮ ಭಕ್ತ ಈಗ ಬೇರೆ ಮಾತನ್ನ ಎತ್ತಿದ, ಮಹಾಶಯರೇ ನಿಮಗೆ ಜನ್ಮಾಂತರದಲ್ಲಿ ನಂಬಿಕೆ ಇದೆಯೇ? ಇದು ಒಬ್ಬರ ಪ್ರಶ್ನೆ ಅಲ್ಲ, ಈ ಜನ್ಮಕ್ಕೆ ಬಂದವರೆಲ್ಲರ ಪ್ರಶ್ನೆ ಅಂತ ಅನ್ಬೋದು. ಈ ಜನ್ಮದ ಚಿಂತೆಗಿಂತ ಜನ್ಮಾಂತರದ ಚಿಂತೆಯೇ ಎಷ್ಟೋ ಜನರಿಗೆ ಹೆಚ್ಚು. ಆಮೇಲೆ ಏನಾಗುತ್ತೆ ತಿಳ್ಕೊಳ್ಬೇಕು ಅಂತ ಈಗಲೇ ಆಸೆ, ಅಥವಾ ಹಿಂದಿನ ಜನ್ಮದಲ್ಲಿ ಏನಾಗಿತ್ತು ಅಂತ ತಿಳ್ಕೊಳ್ಬೇಕು ಅಂತ ಆಸೆ. ಶ್ರೀರಾಮಕೃಷ್ಣ ಕೇಳ್ತಾರೆ, ಹೌದು ಜನ್ಮಾಂತರ ಇದೆ ಅಂತ ಕೇಳಿದ್ದೇನೆ. ಪ್ರತಿಯೊಬ್ಬರ ಜಾತಕದ ಪ್ರತಿಯೊಬ್ಬರ ಜಾತಕವನ್ನ ಜನ್ಮಾಂತರ ಕರ್ಮಾಂತರಗಳನ್ನ ಆಮೂಲಾಗ್ರವಾಗಿ ಬಲ್ಲಂತಹ ಪರಮಾತ್ಮ ಸ್ವರೂಪಿಯಾದ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಹೌದು ಜನ್ಮಾಂತರ ಇದೆ ಅಂತ ಕೇಳಿದ್ದೇನೆ. ಭಗವಂತನ ಕಾರ್ಯ ಏನು ಅಂತ ಅನ್ನೋದನ್ನ ನಮ್ಮ ಈ ಅಂತರ್ಬುದ್ಧಿಯಲ್ಲಿ ಅರಿಯುವ ಬಗ್ಗೆ ಹೇಗೆ? ಜನ್ಮಾಂತರದ ಸಂಬಂಧವಾಗಿ ಅನೇಕರು ಹೇಳಿದ್ದಾರೆ, ಆದ್ರಿಂದ ಅದರಲ್ಲಿ ನಂಬಿಕೆ ಇಡದೇ ಇರೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ಭಗವಂತನ ಕಾರ್ಯ ಏನು ಅಂತ ಅನ್ನೋದನ್ನ ನಮ್ಮ ಈ ಅಂತರ್ಬುದ್ಧಿಯಿಂದ ಅರಿಯುವ ಬಗ್ಗೆ ಹೇಗೆ? ಭೀಷ್ಮ ಶರಶೈಯಲ್ಲಿ ಮಲಗಿ ಸಾಯುವಲ್ಲಿದ್ದಾಗ ಪಾಂಡವರು ಶ್ರೀಕೃಷ್ಣನೊಡನೆ ಆತನ ಸುತ್ತಲೂ ನಿಂತುಕೊಂಡಿದ್ರು. ಆ ಮಹಾವೀರನ ಕಣ್ಣಿನ ನೀರು ತೊಟ್ಟಿಕ್ತಾ ಇರೋದು ಅವರ ಕಣ್ಣಿಗೆ ಬಿತ್ತು. ಅರ್ಜುನ ಶ್ರೀಕೃಷ್ಣನಿಗೆ ಕೇಳಿದ, ಸೋದರ, ಏನ್ ಆಶ್ಚರ್ಯ ಇದು? ಸತ್ಯವಾದಿ ಜಿತೇಂದ್ರಿಯ ಜ್ಞಾನಿ ಇವೆಲ್ಲ ಆದಂತಹ ಹಾಗೂ ಅಷ್ಟ ವಸುಗಳಲ್ಲಿ ಒಬ್ಬನಾದಂತಹ ನಮ್ಮ ಈ ಪಿತಾಮಹ ಭೀಷ್ಮದೇವನು ಮಾಯೆ ದತಿಯಿಂದ ಈಗ ದೇಹತ್ಯಾಗವಾಗುವ ಸಮಯದಲ್ಲಿ ಬರ್ತಾ ಇದ್ದಾನಲ್ಲ. ಶ್ರೀಕೃಷ್ಣ ಭೀಷ್ಮನಿಗೆ ಇದನ್ನ ತಿಳಿಸಿದ ಅರ್ಜುನ. ಹೇಗೆ ಹೇಳ್ತಾ ಇದ್ದಾನೆ ಯಾತಕ ದೋತ ತಿಳಿಸಿದ. ಆಗ ಭೀಷ್ಮ ಹೇಳಿದ, ಓ ಕೃಷ್ಣ, ನಿನಗೆ ಗೊತ್ತಿದೆ ನಾನು ಅದಕ್ಕಾಗಿ ಅಳ್ತಾ ಇಲ್ಲ ಅಂತ. ಅದಕ್ಕಾಗಿ ಅಂದ್ರೆ ಸಾಯುವುದಕ್ಕಾಗಿ ಅಳ್ತಾ ಇಲ್ಲ ಅಂತ ನಿನಗೆ ಗೊತ್ತಿದೆ. ಸಾಕ್ಷಾತ್ ಭಗವಂತನೇ ಪಾಂಡವರ ಸಾರಥಿಯಾಗಿದ್ರು, ಅವರ ದುಃಖಕ್ಕೂ ವಿಪತ್ತಿಗೂ ಕೊನೆಯೇ ಇಲ್ಲದೆ ಇದೆಯಲ್ಲ ಅಂತರುವ ಒಂದು ಭಾವನೆ, ಭಗವಂತನ ಕಾರ್ಯ ಎಷ್ಟು ನನಗೆ ಅರ್ಥವಾಗ್ತಾ ಇರಲ್ಲ ಅನ್ನೋದಾಗಿ ಭಾವಿಸಿ ಹೇಳ್ತಾ ಇದ್ದೇನೆ. ಈ ಒಂದು ಭಾವನೆ ನನ್ನನ್ನ ಆವರಿಸಿಕೊಂಡು ಬಿಟ್ಟಿದೆ, ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ ಅಂತ ಶ್ರೀರಾಮಕೃಷ್ಣರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಜನ್ಮಾಂತರ ಕರ್ಮಾಂತರದ ಸಂಬಂಧವಾಗಿ ಹೇಳ್ತಾ ಈ ಪಾಂಡವರಿಗೆ ಇದಕ್ಕೆ ಯಾಕೆ ಕಷ್ಟ ಬಂತು ಅಂತ ಹೇಳ್ತಕ್ಕಂಥ ಅದ್ರ ಕುರಿತಾಗಿ ಸಾಕ್ಷಾತ್ ಪರಮಾತ್ಮನೇ ಸಾರಥಿಯಾಗಿದ್ದುಕೊಂಡು ಸಂರಕ್ಷಕನಾಗಿದ್ದುಕೊಂಡು ಇದ್ರೂ ಕೂಡ ಈ ಪಾಂಡವರ ಗೋವಳಿಗೆ ಮಿತಿಯೇ ಇಲ್ಲದಂತೆ ಆಗ್ಬಿಡ್ತಲ್ಲ ಯಾಕಿದ್ರು ಅಂತ ಶ್ರೀ ಭೀಷ್ಮರು ಹೇಳಿದ್ರು ಅಂತನೋ ಮಾತನ್ನ ಶ್ರೀರಾಮಕೃಷ್ಣ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ, ಭಗವಂತನ ಕಾರ್ಯವಿಧಾನವನ್ನ ಯಾಕೆ ಏನು ಅಂತನೋ ಪ್ರಶ್ನೆ ಹಾಕಿ ಅರ್ಥ ಮಾಡ್ಕೊಳಕ್ ಸಾಧ್ಯವಿಲ್ಲ ತಿಳಿಸೋದಕ್ಕೋಸ್ಕರ. ಇನ್ನು ಜನ್ಮಾಂತರ ಕರ್ಮಾಂತರಗಳ ಕುರಿತಾಗಿ ಏನು ಹೇಳುದು? ಆದರೂ ಕೂಡ ಈ ಕರ್ಮದ ಕುರಿತಾಗಿ, ಅದೃಷ್ಟದ ಕುರಿತಾಗಿ, ವಿಧಿಯ ಕುರಿತಾಗಿ ತಿಳ್ಕೊಳ್ಳೋದಕ್ಕೆ ಹಲವಾರು ಜನ ಸದಾ ಇಷ್ಟಪಡ್ತಾ ಇರ್ತಾರೆ. ಒಂದೇ ತಾನೇ ಒಬ್ಬರಿಗೆ ಪತ್ರ ಬರೆದಿದ್ರು ನನಗೆ, ಈ ಕರ್ಮ ಮತ್ತು ಅದೃಷ್ಟದ ಬಗ್ಗೆ ಏನಾದರೂ ಸ್ವಲ್ಪ ತಿಳಿಸಿಕೊಡಿ, ಅದನ್ನ ಪೇಪರ್ಗೆ ಹಾಕ್ತೇವೆ, ಬಹಳ ಜನ ಕೇಳ್ತಾ ಇದ್ದಾರೆ ಅಂತ. ಅದಕ್ಕೆ ಒಂದು ಪುಟ್ಟ ಲೇಖನ ಬರೆದೆ, ಅದನ್ನ ಈಗ ಸಾಂದರ್ಭಿಕವಾಗಿ ಹೇಳ್ತಾ ಇದ್ದೇನೆ. ಕರ್ಮ ಅದೃಷ್ಟ ಈ ಲೇಖನದ ಹೆಸರು. ಕರ್ಮವೆಂದರೇನು? ನಾವು ಏನನ್ನು ಮಾಡುತ್ತೇವೆಯೋ ಅದೇ ಕರ್ಮ. ಯಾವುದರಿಂದ ಕರ್ಮ ಮಾಡುತ್ತೇವೆ ಎಂಬುದು ಇನ್ನೊಂದು ಪ್ರಶ್ನೆ. ನಮ್ಮ ಮನಸ್ಸು, ಮಾತು, ಶರೀರ ಎಂಬ ತ್ರಿಕರಣಗಳಿಂದ ಕರ್ಮ ಮಾಡುತ್ತೇವೆ ಎಂಬುದೇ ಅದಕ್ಕೆ ಉತ್ತರ. ಕರ್ಮದಲ್ಲಿ ಎರಡು ವಿಧ, ಸತ್ಕರ್ಮ, ದುಷ್ಕರ್ಮ. ಸತ್ಕರ್ಮ ಪುಣ್ಯಕ್ಕೆ ಕಾರಣ, ದುಷ್ಕರ್ಮ ಪಾಪಕ್ಕೆ ಕಾರಣ. ಪುಣ್ಯದಿಂದ ಸುಖ ಪ್ರಾಪ್ತಿ, ಪಾಪದಿಂದ ದುಃಖ ಪ್ರಾಪ್ತಿ. ಆದ್ದರಿಂದ ಸುಖ ಬೇಕೆಂಬವರು ಸತ್ಕಾರ್ಯ ಮಾಡಬೇಕು, ದುಃಖ ಬೇಡವೆಂಬವರು ಪಾಪ ಕಾರ್ಯವನ್ನು ಬಿಡಬೇಕು. ಮಾಡಿದ ಕರ್ಮ ಫಲವನ್ನು ಕೊಟ್ಟೇ ತೀರುತ್ತದೆ. ಆದ್ದರಿಂದ ಕರ್ಮ ಮಾಡುವಲ್ಲಿ ವಿವೇಕದಿಂದಿರಬೇಕು. ಅರಿಯದೆ ಮಾಡಿದ ದುಷ್ಕರ್ಮವು ಕೆಟ್ಟ ಫಲ ಕೊಟ್ಟೇ ಕೊಡುತ್ತದೆ. ತಿಳಿಯದೆ ಬೆಂಕಿಯಲ್ಲಿ ಕೈ ಇಟ್ಟನೆಂದರೆ ಅದು ಸುಡದೆ ಬಿಟ್ಟಿದೆ. ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವಕ್ಕೂ ಮೂರು ಬಗೆಯ ಕರ್ಮಗಳು ಅಂಟಿಕೊಂಡಿರುತ್ತವೆ: ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧ ಕರ್ಮ. ಸಂಚಿತ ಕರ್ಮವೆಂದರೆ ಸಂಗ್ರಹವಾಗಿದ್ದುಕೊಂಡು ಫಲ ಕೊಡಲು ಸಕಾಲವನ್ನು ಕಾಯುತ್ತಿರುವ ಕರ್ಮ. ಆಗಾಮಿ ಕರ್ಮವೆಂದರೆ ಸದ್ಯದಲ್ಲೇ ಫಲ ಕೊಡಲು ಸಿದ್ಧವಾಗಿರುವ ಕರ್ಮ. ಪ್ರಾರಬ್ಧ ಕರ್ಮವೆಂದರೆ ಈಗಾಗಲೇ ಫಲ ಕೊಡಲು ಪ್ರಾರಂಭಿಸಿರುವ ಕರ್ಮ. ಪ್ರಾರಬ್ಧ ಆರಬ್ಧ ಅಂದ್ರೆ ಪ್ರಾರಂಭ ಆದಂತ ಅರ್ಥ, ಆರಂಭವಾದ್ದು. ಈ ಕರ್ಮಗಳ ಸ್ವರೂಪವನ್ನು ವಿವರಿಸಲು ಒಂದು ಉದಾಹರಣೆ ಕೊಡಬಹುದು. ಒಬ್ಬ ಬಿಲ್ಲುಗಾರ ತನ್ನ ಬತ್ತಳಿಕೆಯಲ್ಲಿ ಒಂದಿಷ್ಟು ಬಾಣಗಳನ್ನು ಸಂಗ್ರಹಿಸಿಟ್ಟುಕೊಂಡಿದ್ದಾನೆ. ಬಿಲ್ಲಿನಲ್ಲಿ ಒಂದು ಬಾಣವನ್ನು ಹೆಣೆಯರಿಸಿ ಹಿಡಿದಿದ್ದಾನೆ, ಇನ್ನೊಂದು ಬಾಣವನ್ನು ಅದಾಗಲೇ ಪಡೆದು ಬಿಟ್ಟಿದ್ದಾನೆ ಎಂದಿಟ್ಟುಕೊಳ್ಳಿ. ಇಲ್ಲಿ ಬತ್ತಳಿಕೆಯಲ್ಲಿರುವ ಬಾಣಗಳನ್ನು ಸಂಚಿತ ಕರ್ಮಕ್ಕೂ, ಹೆದೆಯೇರಿಸಿ ಹಿಡಿದಿರುವ ಬಾಣವನ್ನು ಆಗಾಮಿ ಕರ್ಮಕ್ಕೂ, ಬಿಲ್ಲಿನಿಂದ ಹೊರಹೊಮ್ಮಿದ ಅವರ ಚಿಮ್ಮಿದ ಬಾಣವನ್ನು ಪ್ರಾರಬ್ಧ ಕರ್ಮಕ್ಕೂ ಹೋಲಿಸಬಹುದು, ಇನ್ನು ಕರ್ಮವನ್ನು ಬೀಜಕ್ಕೂ ಹೋಲಿಸಬಹುದು. ಬಿತ್ತಿದ ಬೀಜವು ಹೇಗೆ ಮೊಳೆತು ಮರವಾಗಿ ಫಲ ಕೊಡಲು ಪ್ರಾರಂಭಿಸುತ್ತದೆಯೋ ಹಾಗೆಯೇ ಕರ್ಮ ಬೀಜವು ಸರಿಯಾದ ಕಾಲದಲ್ಲಿ ಮೊಳೆತು ಫಲ ಕೊಡಲಾರಂಭಿಸುತ್ತದೆ. ಇಲ್ಲಿ ಕಣಜದಲ್ಲಿ ಕೂಡಿಟ್ಟ ಬೀಜವನ್ನು ಸಿಂಚಿತ ಕರ್ಮಕ್ಕೂ, ಬಿತ್ತಲು ಕೈಯಲ್ಲಿ ಹಿಡಿದಿರುವ ಬೀಜವನ್ನು ಆಗಾಮಿ ಕರ್ಮಕ್ಕೂ, ಮೊಳೆತ ಬೀಜವನ್ನು ಪ್ರಾರಬ್ಧ ಕರ್ಮಕ್ಕೂ ಹೋಲಿಸಬಹುದು. ಬಿಲ್ಲಿನಿಂದ ಬಾಣ ಒಮ್ಮೆ ಚಿಮ್ಮಿತೆಂದರೆ ಅದರ ಮೇಲೆ ನಮಗೆ ಯಾವ ಹಿಡಿತವೂ ಇರುವುದಿಲ್ಲ, ಅದು ಹೋಗಿ ಗುರಿಯನ್ನು ಬಡಿಯುವುದು ಖಂಡಿತ. ಆದರೆ ಹೆದೆಯೇರಿಸಿ ಹಿಡಿದುಕೊಂಡಿರುವ ಬಾಣದ ವಿಷಯದಲ್ಲಿ ನಮಗೆ ಸ್ವಾತಂತ್ರ್ಯವಿದೆ ಎನ್ನಬಹುದು. ಆ ಬಾಣವನ್ನು ಹೊಡೆಯಬಹುದು, ಇಲ್ಲವೇ ಬಿಡಬಹುದು. ಹಾಗೆಯೇ ಬತ್ತಲಿಕೆಯಲ್ಲಿರುವ ಬಾಣಗಳ ಮೇಲೂ ನಮಗೆ ಸ್ವಾತಂತ್ರ್ಯವಿದೆ. ಅವುಗಳನ್ನು ಉಪಯೋಗಿಸಲೂಬಹುದು, ಉಪಯೋಗಿಸದೇ ಇರಲೂಬಹುದು. ಇದರಂತೆಯೇ ಬೀಜದ ಉಪಮಾನವೂ ಕೂಡ, ಬಿತ್ತಿದ ಬೀಜ ಮೊಳೆತು ಫಲ ಕೊಟ್ಟೇ ಸಿದ್ಧ. ಕೈಯಲ್ಲಿ ಹಿಡಿದಿರುವ ಬೀಜವನ್ನು ಬಿತ್ತಬಹುದು ಅಥವಾ ಕಣಜಕ್ಕೆ ಸೇರಿಸಬಹುದು, ಅದು ನಮ್ಮ ಕೈಯಲ್ಲಿದೆ. ಈ ನಮ್ಮ ಶರೀರವೆಂಬುದು ಬಿಟ್ಟ ಬಾಣದಂತೆ ಅಥವಾ ಬಿತ್ತಿದ ಬೀಜದಂತೆ, ಅದು ಪ್ರಾರಬ್ಧ ಕರ್ಮಫಲವನ್ನು ಅನುಭವಿಸಲೇಬೇಕು, ಅನುಭವಿಸುತ್ತಲೇ ಇದೆ. ಆದರೆ ಆಗಾಮಿ ಹಾಗೂ ಸಚ್ಚಿತ ಕರ್ಮ ಬೀಜಗಳನ್ನು ಜ್ಞಾನಾಗ್ನಿಯಿಂದ ಹುರಿಯುವುದರ ಮೂಲಕ ಅವು ಮೊಳೆಯದಂತೆ ಮಾಡಬಹುದು. ಭಗವದ್ಗೀತೆ ಹೇಳುತ್ತದೆ, ಯಥೈಥಾಂತಿ ಸಮಿಧೋಗ್ನಿರ್ ಭಸ್ಮಸಾತ್ ಕುರುತೆ ಅರ್ಜುನ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಅರ್ಜುನ, ಚೆನ್ನಾಗಿ ಪ್ರಜ್ವಲಿಸುತ್ತಿರುವ ಅಗ್ನಿಯು ಕಟ್ಟಿಗೆಗಳನ್ನು ಹೇಗೆ ಸುಟ್ಟು ಬೂದಿ ಮಾಡುತ್ತದೆಯೋ ಹಾಗೆಯೇ ಜ್ಞಾನವೆಂಬ ಅಗ್ನಿಯು ಕರ್ಮಗಳನ್ನೆಲ್ಲ ಭಸ್ಮ ಮಾಡಿಬಿಡುತ್ತದೆ. ಬೀಜಗಳನ್ನು ಬಿತ್ತುವುದು ಒಂದು ಕರ್ಮ, ಹುರಿಯುವುದೂ ಒಂದು ಕರ್ಮ, ಆದರೆ ಅವುಗಳ ಪರಿಣಾಮ ಮಾತ್ರ ಬೇರೆ ಬೇರೆ. ಬಿತ್ತಿದರೆ ಬೆಳೆಗೆ ಕಾರಣವಾಗುತ್ತದೆ, ಹುರಿದರೆ ಬೀಜದ ಕಥೆ ಮುಗಿಯುತ್ತದೆ. ಹಾಗೆಯೇ ಸಕಾಮ ಭಾವದಿಂದ ಕರ್ಮ ಮಾಡಿದಾಗ ಅದರ ಫಲವನ್ನು ಅನುಭವಿಸಬೇಕಾಗುತ್ತದೆ. ಅದೇ ಕರ್ಮವನ್ನು ನಿಷ್ಕಾಮ ಭಾವದಿಂದ ಮಾಡಿದಾಗ ಮುಕ್ತಿಯ ದ್ವಾರ ತೆರೆದುಕೊಳ್ಳುತ್ತದೆ. ಕರ್ಮದ ಗತಿ ಬಹಳ ಗಹನವಾದದ್ದು ಎಂದು ಶ್ರೀಕೃಷ್ಣನೇ ಹೇಳಿಬಿಟ್ಟಿದ್ದಾರೆ. ಸಜ್ಜನರು ಕಷ್ಟಗಳಿಗೆ ಗುರಿಯಾಗುವುದನ್ನು ಹಾಗೂ ದುರ್ಜನರು ಮಜವಾಗಿರುವುದನ್ನು ಕಂಡಾಗ ನಾವು ತಬ್ಬಿಬ್ಬಾಗುತ್ತೇವೆ, ದೇವರಿಗೆ ಕಣ್ಣಿಲ್ಲವೆನ್ನುತ್ತೇವೆ. ಆದರೆ ಆಳವಾಗಿ ವಿಚಾರ ಮಾಡಿ ನೋಡಿದಾಗ ಕಣ್ಣಿಲ್ಲದಿರುವುದು ನಮಗೆ ಎಂದು ತಿಳಿಯದಿರುತ್ತದೆ. ಏಕೆಂದರೆ ಸಜ್ಜನರು ಇಂದು ಸಜ್ಜನರಂತೆ ಕಂಡರು ಹಿಂದೆ ಅಥವಾ ಹಿಂದಿನ ಜನ್ಮದಲ್ಲಿ ಪಾಪಕರ್ಮ ಮಾಡಿರಬಹುದು. ದುರ್ಜನರು ಇಂದು ದುರ್ಜನರಂತೆ ಕಂಡರು ಹಿಂದೆ ಅಥವಾ ಹಿಂದಿನ ಜನ್ಮದಲ್ಲಿ ಪುಣ್ಯಕರ್ಮ ಮಾಡಿರಬಹುದು. ವಿದ್ಯಾರಣ್ಯರು ಕರ್ನಾಟಕ ರಾಜ್ಯ ಸಂಸ್ಥಾಪನೆಗಾಗಿ ಗಾಯತ್ರಿ ಪುರಚ್ಚರಣ ಮಾಡಿ ಸುವರ್ಣವೃಷ್ಟಿ ತರಿಸಿದ ಕಥೆ ಉಲ್ಲೇಖವಾಗಿದೆ. ಆದರೆ ಮೊದಲ ಪುರಚ್ಚರಣ ಮುಗಿದಾಗ ಅವರಿಗೆ ದೇವಿ ತಿಳಿಸಿದ ಮಾತು ಇದು, ನೀನು ಹಿಂದಿನ ಜನ್ಮದಲ್ಲಿ 7 ಬ್ರಾಹ್ಮಣರನ್ನು ಕೊಂದಿರುವೆ, ಆ ಪಾಪ ಈ ಪುರಶ್ಚರಣದಿಂದ ಪರಿಹಾರವಾಯಿತು, ಈಗ ಇನ್ನೊಂದು ಪುರಶ್ಚರಣ ಮಾಡು, ಅದರ ಫಲದಿಂದ ಸುವರ್ಣವೃಷ್ಟಿಯಾಗುವುದು ಎಂದು. ಆದ್ರಿಂದಲೇ ಒಂದು ಮಾತಿದೆ, ಎವ್ರಿ ಸೇಂಟ್ ಹ್ಯಾಡ್ ಎ ಪಾಸ್ಟ್ ಅಂಡ್ ಎವ್ರಿ ಸಿನ್ನರ್ ಹ್ಯಾಸ್ ಎ ಫ್ಯೂಚರ್. ಇನ್ನು ಅದೃಷ್ಟ ಅಥವಾ ವಿಧಿ ಎಂಬುದು ನಾವು ಹಿಂದೆ ಮಾಡಿದ ಕರ್ಮಗಳ ಪರಿಣಾಮವಲ್ಲದೆ ಮತ್ತೇನೂ ಅಲ್ಲ. ಹಿಂದೆ ಮಾಡಿದ ಸತ್ಕರ್ಮಗಳ ಫಲವಾಗಿ ಒಬ್ಬನಿಗೆ ಸುಖ ಭೋಗಗಳು ಒದಗಿ ಬರುತ್ತಿದ್ದರೆ, ಅವನು ಕೈಕೊಂಡ ಕಾರ್ಯವೆಲ್ಲ ಸಫಲವಾಗುತ್ತಿದ್ದರೆ ಅವನ ಅದೃಷ್ಟ ಖುಲಾಯಿಸಿದೆ ಎಂದು ಕೊಂಡಾಡುತ್ತೇವೆ. ಅವನ ದುಷ್ಕರ್ಮದ ಫಲವಾಗಿ ಅವನಿಗೆ ದುಃಖ ತಾಪತ್ರಯಗಳಿಗೆ ಬಂದು ಅಡರಿಕೊಳ್ಳುತ್ತಿದ್ದರೆ, ಯಶಸ್ವಿಯಾಗಲು ಮಾಡಿದ ಪ್ರತಿಯೊಂದು ಪ್ರಯತ್ನವು ವಿಫಲವಾಗುತ್ತಿದ್ದರೆ ಅದನ್ನು ಅವನ ದುರದೃಷ್ಟವೆಂದು ಕನಿಕರಿಸುತ್ತೇವೆ. ಅದೃಷ್ಟವೆಂದರೆ ಕಣ್ಣಿಗೆ ಕಾಣಿಸದಿರುವಂಥದ್ದು ಎಂದರ್ಥ. ಈ ಅರ್ಥದಿಂದ ನೋಡಿದಾಗ ಸತ್ಫಲ ದುಷ್ಫಲಗಳೆರಡೂ ಅದೃಷ್ಟವೇ. ಆದರೆ ಸತ್ಫಲ ಒಳ್ಳೆಯ ಅದೃಷ್ಟವಾದರೆ ದುಷ್ಫಲವೇ ದುರದೃಷ್ಟ. ಜನ ಸತ್ಕರ್ಮ ಮಾಡುವುದನ್ನು ಕಾಣುತ್ತೇವೆ, ದುಷ್ಕರ್ಮ ಮಾಡುವುದನ್ನು ಕಾಣುತ್ತೇವೆ. ಆದರೆ ಆ ಸತ್ಕರ್ಮ ದುಷ್ಕರ್ಮಗಳು ಸತ್ಫಲ ಅಥವಾ ದುಷ್ಫಲ ಕೊಡುವುದನ್ನು ಮಾತ್ರ ಕಾಣಲಾರವು. ಆದ್ದರಿಂದ ಅದಕ್ಕೆ ಅದೃಷ್ಟವೆಂದು ಹೆಸರು. ಇನ್ನೂ ಬೇಕಾದಷ್ಟಿದೆ ಈ ಕರ್ಮಕ್ಕೆ ಸಂಬಂಧಪಟ್ಟಂತೆ ತಿಳಿಯೋದಕ್ಕೆ. ಯಾಕೆ ಬೇಕಾದಷ್ಟಿದೆ ಅಂದ್ರೆ ಅಷ್ಟು ಬೇಕಾದಷ್ಟು ಮಾಡಿದ್ದೀವಿ ನಾವು. ಅದೆಲ್ಲ ರಾಶಿ ರಾಶಿ ರಾಶಿಯಾಗಿ ಇರುವಾಗ ಹೇಳೋದಕ್ಕೆ ರಾಶಿ ರಾಶಿಯಾಗಿ ಇರ್ತದೆ. ಆದ್ರಿಂದ ಶ್ರೀರಾಮಕೃಷ್ಣ ಹೇಳಿದಾಗೆ ಭಗವಂತನ ಕಾರ್ಯವಿಧಾನವನ್ನ ನಾವ್ಯಾರು ಕೂಡ ನಮ್ಮ ಒಂದು ಸಣ್ಣ ಬುದ್ಧಿಯಲ್ಲಿರತಕ್ಕಂತಹ ಅಡಿಕೋಲಿನಿಂದ ಅರಿಯೋದಕ್ಕೆ ಸಾಧ್ಯವಿಲ್ಲ, ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಶ್ರೀರಾಮಕೃಷ್ಣ ಈ ಮಾತು ಹೇಳಿದ ಮೇಲೆ ಈಗ ಸಮಾಜ ಗ್ರಹದಲ್ಲಿ, ಸಮಾಜ ಗ್ರಹ ಅಂತಂದ್ರೆ ಬ್ರಾಹ್ಮ ಸಮಾಜದ ಗ್ರಹದಲ್ಲಿ ಸಾಯಂ ಉಪಾಸನೆ ಆರಂಭವಾಯಿತು. ಸಮಯ 8:30. ಸ್ವಲ್ಪ ಹೊತ್ತಿನಲ್ಲಿ ಚಂದ್ರೋದಯವಾಯಿತು. ಉದ್ಯಾನವನದ ವೃಕ್ಷಲತಾ ಪಲ್ಲವಗಳು ಶರತ್ಚಂದ್ರನ ವಿಮಲ ಕಿರಣಗಳಿಂದ ಬೆಳಗಲಾರಂಭಿಸಿದವು. ಉಪಾಸನೆ ಮುಗಿದ ನಂತರ ಸಂಕೀರ್ತನೆ ಆರಂಭವಾಯಿತು. ಪರಮಾಂಸರು ಭಗವತ್ ಪ್ರೇಮದಿಂದ ಮತ್ತರಾಗಿ ನರ್ತಿಸ್ತಾ ಇದ್ದಾರೆ. ಭಗವಂತನ ಸಾಕ್ಷಾತ್ಕಾರ ದೊರೆತು ಬಿಟ್ಟಿದೆಯೋ ಏನು ಎಂಬಂತೆ ಎಲ್ಲರೂ ಭಾವದಿಂದ ಮತ್ತರಾಗಿ ಆನಂದ ಭರಿತರಾಗಿದ್ದಾರೆ. ಭಗವನ್ ನಾಮದ ಧ್ವನಿ ಆ ಸ್ಥಳದಲ್ಲೆಲ್ಲ ಸುಮ್ಮನೆ ಪ್ರತಿಧ್ವನಿತವಾಗ್ತಾ ಇದೆ. ಕೀರ್ತನೆ ಮುಗಿದ ನಂತರ ಪರಮಹಂಸರು ಜಗನ್ಮಾತೆಗೆ ಮತ್ತೆ ಮತ್ತೆ ಸಾಷ್ಟಾಂಗ ಪ್ರಣಾಮ ಮಾಡ್ತಾ ಹೇಳ್ತಾ ಇದ್ದಾರೆ. ಭಾಗವತ ಭಕ್ತ ಭಗವಾನ್, ಜ್ಞಾನಿಗಳ ಚರಣಗಳಿಗೆ ಪ್ರಣಾಮ, ಭಕ್ತರ ಚರಣಗಳಿಗೆ ಪ್ರಣಾಮ, ಸಾಕಾರವಾದಿ ಭಕ್ತರ ನಿರಾಕಾರವಾದಿ ಭಕ್ತರ ಚರಣಗಳಿಗೆ ಪ್ರಣಾಮ, ಹಿಂದಿನ ಕಾಲದ ಬ್ರಹ್ಮಜ್ಞಾನಿಗಳ ಚರಣಗಳಿಗೂ, ಬ್ರಾಹ್ಮ ಸಮಾಜದ ಈಗಿನ ಕಾಲದ ಬ್ರಹ್ಮಜ್ಞಾನಿಗಳ ಚರಣಗಳಿಗೂ ಪ್ರಣಾಮ. ಈ ರೀತಿಯಲ್ಲಿ ಎಲ್ಲರಿಗೂ ಪ್ರಣಾಮವನ್ನು ಮಾಡ್ತಾ ಇದ್ದಾರೆ. ಅವತಾರ ಪುರುಷ ಶ್ರೀರಾಮ ಕೃಷ್ಣ ಅಂತ ನಾವು ಯಾರನ್ನು ಕರೀತಾ ಇದ್ದೇವೋ ಆ ರಾಮ ವಿಷ್ಣು ಪೂಜೆ ಮಾಡ್ತಾ ಇದ್ದಂತೆ. ವಿಷ್ಣು ಯಾರು ಪೂಜೆ ಮಾಡ್ತಾ ಇದ್ದಾನೆ ಅಂತ ಪ್ರಶ್ನೆ ಹಾಕಿದಾಗ ಒಳಗಡೆ ಹೋಗಿ ನೋಡಿದಾಗ ಒಂದು ಕ್ಯಾತಕಿಯಲ್ಲಿ ಒಂದಷ್ಟು ಧೂಳು, ಭಕ್ತರ ಪಾದರೇಣುವನ್ನ ಅವನು ಪೂಜೆ ಮಾಡ್ತಾ ಇದ್ದಾನೆ ಅಂತ ಕಥೆ ಬರ್ತದೆ ಪುರಾಣದಲ್ಲಿ. ಈ ಪುರಾಣದ ಕಥೆ ಸೇರತಕ್ಕಂಥದ್ದು ಪುರಾಣದ ಕಂತೆ ಅಂತ ನಾವು ಹತ್ತು ಕಡೆ ಎತ್ತಿದ್ದಾ ಇದ್ದೇವೆ. ಆದ್ರೆ ಶ್ರೀರಾಮಕೃಷ್ಣರು ಯಾರನ್ನ ಇವತ್ತು ಜಗತ್ತಿನ ಜನ ಅವತಾರ ಪುರುಷ ಅಂತ ತಿಳಿಯುವ ಒಂದು ಸ್ಥಿತಿಗೆ ಬಂದಿದೆಯೋ ಅಂತಹ ಶ್ರೀರಾಮಕೃಷ್ಣರು ಜ್ಞಾನಿಗಳ ಚರಣಗಳಿಗೆ ನಮಸ್ಕಾರ, ಭಕ್ತರ ಚರಣಗಳಿಗೆ ನಮಸ್ಕಾರ, ಸಾಕಾರವಾದಿ ಭಕ್ತರ ನಿರಾಕಾರವಾದಿ ಭಕ್ತರ ಚರಣಗಳಿಗೆ ನಮಸ್ಕಾರ, ಹಿಂದಿನ ಕಾಲದ ಬ್ರಹ್ಮಜ್ಞಾನಿಗಳಿಗೆ ಚರಣಗಳಿಗೂ ನಮಸ್ಕಾರ, ಬ್ರಾಹ್ಮ ಸಮಾಜದ ಈಗಿನ ಕಾಲದ ಬ್ರಹ್ಮಜ್ಞಾನಿಗಳ ಚರಣಗಳಿಗೂ ನಮಸ್ಕಾರ ಅಂತ ಹೇಳೋದಕ್ಕಿಂತ ಮೊದಲದ ಮಾತಿಲ್ಲರು ಭಾಗವತ ಭಕ್ತ ಭಗವಾನ್. ಶ್ರೀರಾಮಕೃಷ್ಣರು ಶ್ರೀಕೃಷ್ಣನ ಮೇಲಿನ ಧ್ಯಾನ ಮಾಡ್ತಾ, ಶ್ರೀಕೃಷ್ಣನ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ಅವರಿಗೊಂದು ದಿವ್ಯವಾದ ದರ್ಶನ ಉಂಟಾಗುತ್ತೆ. ಒಂದು ದಿವ್ಯವಾದ ತ್ರಿಕೋಣ ಕಾಣಿಸ್ಕೊಳ್ತದೆ. ಆ ತ್ರಿಕೋಣದ ಒಂದು ಕೋಣದಲ್ಲಿ ಭಗವಾನ್ ಸ್ವಯಂ ನಿಂತಿದ್ದಾನೆ. ಅವರ ಪಾದದಿಂದ ಇನ್ನೊಂದು ರೇಖೆ ಮುಂದುವರೆದುಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಇದೆ ಭಾಗವತ. ಆ ಭಾಗವತದಿಂದ ಇನ್ನೊಂದು ರೇಖೆ ಇತ್ತ ಕಡೆಗೆ ಬಂದು ಮುಟ್ಟಿದೆ, ಅದು ಭಕ್ತ. ಒಬ್ಬ ಕೈ ಜೋಡಿಸಿ ನಿಂತ್ಕೊಂಡಿದ್ದಾರೆ. ಆ ರೇಖೆ ಅಂತಿರತಕ್ಕಂಥ ಭಕ್ತನಿಂದ ರೇಖೆ ಭಗವಂತನಿಗೆ ಹೋಗಿ ಮುಟ್ಟಿದೆ. ಹೀಗೆ ಮೂರು ಕೇಂದ್ರಗಳು ಕೂಡ ಪರಸ್ಪರ ತಗಲಿಕೊಂಡಿವೆ, ತ್ರಿಕೋಣಾಕಾರದಲ್ಲಿವೆ. ಇಲ್ಲಿ ಶ್ರೀರಾಮಕೃಷ್ಣನಿಗೆ ಅರ್ಥ ಅಂತ ಇದೆ, ಯಾರು ಭಗವಂತನೋ ಅವನೇ ಭಕ್ತ, ಯಾರು ಭಗವಂತನೋ ಅವನೇ ಭಾಗವತ. ಅದರಿಂದ ವಚನವೇದ ಅಂತ ಹೇಳಿದ್ರೆ ಸ್ವಯಂ ಶ್ರೀರಾಮಕೃಷ್ಣನೇ. ಓದಿದಂತಹ ನಾನು ಓ ನಾನು ಮಾತ್ರ ಹೆಚ್ಚು ತಿನ್ಬೇಡಿ, ನೀವು ಹೆಚ್ಚು, ಯಾಕೆಂದ್ರೆ ಕೇಳಿದವರು ನೀವು. ನಾವೆಲ್ಲ ಪರಸ್ಪರ ಸಂಬಂಧ ಉಳ್ಳವರಾಗಿ ಬಿಟ್ಟಿದ್ದೇವೆ. ಭಾಗವತ ಭಕ್ತ ಭಗವಾನ್ ಎಲ್ಲವೂ ಒಂದೇ. ಆದ್ರಿಂದ ನಮಸ್ಕಾರ ಮಾಡ್ತಾ ಇದ್ದಾರೆ. ಭಕ್ತರಿಗಲ್ಲದೆ ಇನ್ಯಾರೇ ನಮಸ್ಕಾರ ಮಾಡಬೇಕು? ಶ್ರೀ ವೈಷ್ಣವರಲ್ಲಿ ಭಾಗವತ ಅಪಚಾರ ಆಗಬಾರದು ಅಂತದ್ರ ಬಗ್ಗೆ ಬಹಳ ಎಚ್ಚರಿಕೆಯನ್ನು ವಹಿಸಲಾಗುತ್ತದೆ. ಭಾಗವತ ಅಪಚಾರ, ಭಾಗವತ ಅಂತಂದ್ರೆ ಪುಸ್ತಕ ಅಂತ ಅರ್ಥ ಅಲ್ಲ. ಯಾರು ಭಗವಂತನ ಭಕ್ತನೋ ಅವನನ್ನು ಭಾಗವತ ಅಂತ ಕೂಡ ಕರೆಯಲಾಗ್ತದೆ. ಯಾರು ಭಗವಂತನ ಭಕ್ತನೋ ಅವನ ಕುರಿತಾಗಿ ಮಾತಾಡುವ ವಿಷಯದಲ್ಲೇ ಆಗಲಿ, ಹುಟ್ಟುವ ವಿಷಯದಲ್ಲೇ ಆಗಲಿ, ಒಂದು ಕೈ ಹೀಗೆ ಜೋರಾಗಿ ತಗಲು ವಿಷಯದಲ್ಲಿ ಆಗಲಿ ಎಚ್ಚರವಾಗಬೇಕು. ಯಾವಾಗಲೂ ಅವನಿಗೆ ವಿನಮ್ರನಾಗಿಯೇ ಇರಬೇಕಾಗ್ತದೆ. ಆ ರೀತಿಯಲ್ಲಿರುವಂತಹವ್ರನ್ನ ಕೆಲವೊಂದಲ್ಲ ನಾನು ನೋಡಿದ್ದೇನೆ, ತುಂಬಾ ಸ್ವಾರಸ್ಯವಾಗಿರ್ತದೆ ಅವರ ಜೀವನ. ಅಂತಹ ಮಧುರಮಯ ಕಠಿ ವಿನಯ ಅಲ್ಲಿ ಸಾಕ್ಷಾತ್ ಭಗವಂತ. ನಾನು ಈ ನಡುವೆ ಒಂದು ಹೊಸತೊಂದು ಪಾಠ ಕಲ್ತಿದ್ದೀನಿ. ಶ್ರೀ ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಮೂರ್ಖ ದೇವೋಭವ, ದೀನ ದೇವೋಭವ, ದಲಿತ ದೇವೋಭವ, ರೋಗಿ ದೇವೋಭವ ಇತ್ಯಾದಿ. ಈ ದೀನರು ದಲಿತರು ರೋಗಿಗಳು ಅಂತಕ್ಕಂಥವರಿಗೆ ಸೇವೆ ಅಂತ ಮಾಡಲು ಹೊರಟ್ರೆ ನಾಳೆ ದಿನ ಅವರು ತಿರುಗಿ ಬೀಳುವಂತಹ ಸಂದರ್ಭಗಳು ಬಹಳಷ್ಟು ಕಂಡು ಬಂದಿವೆ. ಅಥವಾ ಇನ್ನೇನೇನೋ ಪರಿಪಾಠಗಳು ಉಂಟಾಗ್ತಕ್ಕಂಥದ್ದು ಕಂಡು ಬಂದಿವೆ. ಎಷ್ಟೋ ಜನ ಹೇಗೆ ಸ್ವಾಮೀಜಿ ಇಷ್ಟು ಸೇವೆ ಮಾಡಿಕೊಂಡು ನಮ್ಗೆ ಈ ತರ ಆಗ್ತಾ ಇದ್ದಿಲ್ಲ, ಆ ತರ ಆಗ್ತಾ ಇದ್ದಿಲ್ಲ ಅಂತ ಹೇಳಿದಾಗ ಅದ್ರ ಬಗ್ಗೆ ನಾನು ಆಲೋಚನೆ ಮಾಡಿ ಒಂದು ಹೊಸ ತೀರ್ಮಾನಕ್ಕೆ ಬಂದೆ. ಈ ಎಲ್ಲರ ಸೇವೆಗಿಂತ ಹೆಚ್ಚಾಗಿ ಇನ್ನೊಂದು ಸೇವೆ ಇದೆ, ಸಜ್ಜನ ಸೇವೆ ಅಂತ. ಸಜ್ಜನ ದೇವೋಭವ, ಭಗವತ್ ಭಕ್ತರಾಗಿ ಪ್ರಾಮಾಣಿಕ ಭಾವದಿಂದ ಯಾರು ಇರ್ತಾರೋ ಮತ್ತು ಅವರಿಗೆ ಏನು ಸಹಾಯ ಬೇಕಾಗಿದೆ ಅವರಿಗೂ ಸಹಾಯ ಮಾಡ್ತಕ್ಕಂತ ಅದಿದೆಯಲ್ಲ, ಅದು ಸಾಕ್ಷಾತ್ ಭಗವಂತನಿಗೆ ನೇರವಾಗಿ ಸಹಾಯ ಮಾಡದಂತೆ ಇನ್ನಿಟ್ಟು ಸುಲಭ ಅದು. ಆ ಅಸಜ್ಜನರು ಯಾವಾಗಲೂ ನಮ್ಮ ಸಹಾಯವನ್ನು ದುರುಪಯೋಗ ಮಾಡಿಕೊಳ್ಳೋದಿಲ್ಲ. ಬಹಳ ಮಧುರವಾದಂತಹ ಸಂಬಂಧ ತರಿಸತಕ್ಕಂಥದ್ದು ಬೆಳೆದು ತುಂಬಾ ಸ್ವಾರಸ್ಯವಾಗಿರ್ತದೆ. ಆದ್ರಿಂದ ಸಜ್ಜನರನ್ನು ಹುಡುಕಿ ಹುಡುಕಿ ಸೇವೆ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡು ಬಿಡ್ತು ಅಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ಬಹಳ ಬೇಗ ಆನಂದ ಬರೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥವ್ರು. ಇಲ್ಲಿ ಭಾಗವತ ಭಕ್ತ ಭಗವಾನ್ ಅಂತಕ್ಕಂಥದನ್ನ ಕಂಡ ಶ್ರೀರಾಮಕೃಷ್ಣರ ಮಾತನ್ನು ಕಂಡಾಗ ನಾವು ಭಕ್ತರನ್ನ ಮತ್ತು ಭಾಗವತವನ್ನ ಎಷ್ಟು ಎಚ್ಚರಿಕೆಯಿಂದ ನಾವು ನೋಡ್ಕೊಳ್ಬೇಕು, ಎಷ್ಟು ಪ್ರೇಮದಿಂದ ನೋಡ್ಕೊಳ್ಬೇಕು ಅಂತೆಲ್ಲ ಗೊತ್ತಾಗ್ತದೆ. ಇಷ್ಟು ಹೇಳಿದ್ರು ಶ್ರೀರಾಮಕೃಷ್ಣ. ಬಳಿಕ ವೇಣಿ ಮಾಧವ ಅತಿಥೇಯ ಮನೆಗೆ ಕರೆದವನು. ಅವನು ಅನೇಕ ವಿಧದ ಭಕ್ಷ ಭೋಜನಗಳನ್ನು ಮಾಡಿಸಿ ಭಕ್ತರೆಲ್ಲರಿಗೂ ಊಟಕ್ಕೆ ಬಡಿಸಿದ. ಪರಮಹಂಸರು ಭಕ್ತರೊಡನೆ ಕುಳಿತು ಆನಂದದಿಂದ ಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ ಅಂತ ಮಾಸ್ಟರ್ ಮಹರ್ಷಿ ಬರೀತಾನೆ. ಇದು ಅಲ್ಲಿಗೆ ಮುಗಿತದೆ. ಮುಂದೆ 15 ನವೆಂಬರ್ 1882 ಕಾರ್ತಿಕ ಶುಕ್ಲ ಪಂಚಮಿ ಬುಧವಾರ ಅವತ್ತು ಏನೇನು ನಡೀತು ಅಂತನ್ನೋದನ್ನ ಬರೀತಾನೆ. ಈಗ ಪರಮಹಂಸರು ರಾಖಾಲಿ ಮೊದಲಾದಂತಹ ಒಬ್ಬಿಬ್ರು ಭಕ್ತರೊಡನೆ ಮಾಸ್ಟರನ್ನು ಮಾಸ್ಟರ್ ಅಂತಂದ್ರೆ ಮಾಸ್ಟರ್ ಮಹಾಶಯ ಮಹೇಂದ್ರನಾಥ್ ಗುಪ್ತ ಅಂತನ್ನೋದನ್ನ ಮತ್ತೆ ಮತ್ತೆ ಹೇಳ್ಬೇಕಾಗುತ್ತೆ. ಹೊಸಗಳೆಲ್ಲ ಬಂದಿರ್ತಾರಲ್ಲ, ಮಾಸ್ಟರನ್ನು ವಿಲ್ಸನ್ ಸರ್ಕಸ್ಸಿಗೆ ಕರೆದುಕೊಂಡು ಹೋಗೋದಿಕ್ಕೆ ವಿದ್ಯಾಸಾಗರ್ನ ಶಾಲೆಯ ಹತ್ತಿರಕ್ಕೆ ಗಾಡಿಯಲ್ಲಿ ಬರ್ತಾರೆ. ಈಗ ಎಲ್ಲರಿಗೂ ಮೈದಾನದ ಕಡೆಗೆ ತೆರಳುತ್ತಾ ಇದ್ದಾರೆ. ಗಾಡಿ ಜನಸಂದಣಿಯಿಂದ ಕೂಡಿದಂತಹ ಚಿತ್ಪುರ ರಸ್ತೆಯ ಮಾರ್ಗವಾಗಿ ಹೋಗಲು ಆರಂಭಿಸಿತು. ಪರಮಹಂಸರ ಆನಂದಕ್ಕೆ ಪಾರವೇ ಇಲ್ಲದಾಗಿಬಿಟ್ಟಿದೆ. ಚಿಕ್ಕ ಮಕ್ಕಳ ಹಾಗೆ ಗಾಡಿಯ ಈ ಕಡೆಯ ಕಿಟಕಿಯಿಂದ ಒಮ್ಮೆ, ಆ ಕಡೆಯ ಕಿಟಕಿಯಿಂದ ಒಮ್ಮೆ ಹೀಗೆ ಹೊರಕ್ಕೆ ಬಗ್ಗಿ ನೋಡ್ತಾ ನೋಡ್ತಾ ರಸ್ತೆಯ ಜನರನ್ನ ಸಂಬೋಧಿಸ್ತಾ ಇದ್ದಾರೋ ಎಂಬಂತೆ ತಮಗೆ ತಾವೇ ಹೇಳ್ಕೊಳ್ತಾ ಇದ್ದಾರೆ. ಹೊಟ್ಟೆ ಪಾಡಿಗಾಗಿ ಎಲ್ಲರೂ ಓಡ್ತಾ ಇದ್ದಾರೆ, ಭಗವಂತನ ಕಡೆಗೆ ದೃಷ್ಟಿಯೇ ಇಟ್ಟಿಲ್ಲ. ನಾವು ಜನರನ್ನು ನೋಡಬೇಕು, ಶ್ರೀರಾಮಕೃಷ್ಣ ಜನರನ್ನು ಜನರ ಹೋರಾಟವನ್ನು ನೋಡಬೇಕು, ಎಷ್ಟು ವ್ಯತ್ಯಾಸ ಇದೆ. ಆನಂದದಿಂದ ಹೋಗ್ತಾ ಇದ್ದಾರೆ ನಿಜ, ಆ ಜನರ ಹೋರಾಟವನ್ನು ಕಂಡು ಯಾತಕ್ಕೋಸ್ಕರ ಇವರು ಓಡಾಡ್ತಾ ಇದ್ದಾರೆ ಈ ತರ ನೋಡ್ತಾರೆ. ಅವರ ವ್ಯಕ್ತಿತ್ವದ ಒಳಹೊಕ್ಕು ನೋಡ್ತಾರೆ. ನೋಡಿದ್ರೆ ಓಡ್ತಾ ಹೊಟ್ಟೆ ಪಾಡಿದಾಗಿ ಓಡ್ತಾ ಇದ್ದಾರೆ. ಭಗವಂತನ ಕಡೆಗೆ ಯಾರ ದೃಷ್ಟಿಯಲ್ಲಿ ಯಾರ ದೃಷ್ಟಿಯೂ ಇಲ್ಲ. ಮನಸ್ಸು ಭಗವಂತನ ಕಡೆಗೆ ಇದ್ದು ಓಡಾಡುವವರ ಓಡಾಟದ ರೀತಿಯೇ ಬೇರೆ. ತಮ್ಮ ಹೊಟ್ಟೆಗಾಗಿ, ತಮ್ಮ ಬಟ್ಟೆಗಾಗಿ, ತಮ್ಮ ಬೆರವಣಿಗೆಗಾಗಿ ಓಡಾಡುವಂತಹ ರೀತಿಯೇ ಬೇರೆ. ಆ ಭಕ್ತಿಯು ಕೇಳ್ತಕ್ಕಂಥದ್ದು ನಮ್ಮ ವ್ಯಕ್ತಿತ್ವದಲ್ಲಿ ಜಾಗೃತವಾಗ್ತಾ ಇತ್ತು ಅಂತಂದ್ರೆ ನಮ್ಮ ನಡವಳಿಕೆಯಲ್ಲಿ ಓಡಾಟದ ಕುರಿತು ಬಟ್ಟೆಪಾಡಿನ ಕುರಿತಾದಂತಹ ತವಕ ಅತಿಯಾಗಿ ಇರೋದಿಲ್ಲ. ಇದನ್ನೆಲ್ಲ ಆ ಜ್ಞಾನಿಗಳು ಕಂಡುಕೊಳ್ತಾರೆ. ಅಯ್ಯೋ, ಜನರು ಕೇವಲ ಹೊಟ್ಟೆಪಾಡಿಗಾಗಿ ಓಡುವಂತಹ ತಿಕ್ಕಿ ಬಂದಿದೆಯಲ್ಲ. ಒಂದು ಗೇಣು ಕುದ್ದಿತು, ಅದು ಒಂದು ಗೇಣು ಹೊಟ್ಟೆ, ಅದನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಎಷ್ಟೊಂದು ಒದ್ದಾಟ ಓಡಾಟ ಕಂಡುಕೊಡ್ತಾ ಇದೆಯಲ್ಲ. ಗಾಡಿ ತರ್ಕತ್ತಿನ ಹತ್ತಿರಕ್ಕೆ ಬಂತು, ಭಕ್ತರು ಸುಲಭದ ಬೆಲೆಯ ಟಿಕೆಟ್ಗಳನ್ನ ಕೊಂಡುಕೊಂಡು ಪರಮಹಂಸರನ್ನ ಒಂದು ಎತ್ತರವಾದ ಜಾಗದಲ್ಲಿ ಕೋರಿಸಿ ತಾವು ಒಂದು ಬೆಂಚಿನ ಮೇಲೆ ಕುಳಿತುಕೊಂಡ್ರು. ಪರಮಹಂಸರು ಆನಂದದಿಂದ ಹೇಳ್ತಾ ಇದ್ದಾರೆ, ಪೇಶ್ ಇಲ್ಲಿಂದ ಬಹಳ ಚೆನ್ನಾಗಿ ಕಾಣುತ್ತದೆ. ರಂಗಭೂಮಿಯಲ್ಲಿ ಅನೇಕ ವಿಧದ ಸಾಹಸ ಕಾರ್ಯಗಳು ನಡೆಯಲಾರಂಭಿಸಿದವು. ಒಂದು ಕುದುರೆ ಒಂದು ವೃತ್ತಾಕಾರದ ಮಾರ್ಗದಲ್ಲಿ ಓಡಲಾರಂಭಿಸಿತು. ಅದರ ಮೇಲೆ ಒಬ್ಬ ಆಂಗ್ಲ ಮಹಿಳೆ ಒಂಟಿ ಕಾಲಲ್ಲಿ ನಿಂತುಕೊಂಡಿದ್ದು. ಆಕೆಯ ಮುಂದೆ ಮಧ್ಯೆ ಮಧ್ಯೆ ಆ ದಾರಿಯ ಮೇಲೆ ಕಬ್ಬಿಣದ ಭಾರೀ ಭಾರಿ ಉಂಗುರುಗಳನ್ನ ನೇತಾಕಿದ್ರು. ಕುದುರೆ ಪ್ರತಿಯೊಂದು ಉಂಗುರದ ಕೆಳಗೆ ಹೋದಾಗಲೆಲ್ಲ ಆ ಮಹಿಳೆ ಕುದುರೆಯಿಂದ ನೆಗೆದು ಆ ಉಂಗುರದ ಮೂಲಕ ಹಾಗು ಮತ್ತೆ ಒಂಟಿ ಕಾಲಿನಲ್ಲಿ ಆ ಕುದುರೆಯ ಬೆನ್ನ ಮೇಲಕ್ಕೆ ಇಳಿದು ಮುಂದುವರಿತಾ ಇದ್ರು. ಕುದುರೆ ಆ ವೃತ್ತಾಕಾರದಲ್ಲೇ ಮತ್ತೆ ಮತ್ತೆ ಸುತ್ತಲೇ ಇತ್ತು. ಆ ಮಹಿಳೆ ಕೂಡ ಎಲ್ಲೂ ತಪ್ಪದೆ ಆ ಕುದುರೆಯ ಮೇಲೆ ಸಕಾಲಕ್ಕೆ ಆ ಉಂಗುರುಗಳ ಮೂಲಕ ಹಾದು ಹಾದು ಇಳಿದು ಇಳಿದು ಮುಂದುವರಿತಲೇ ಇತ್ತು. ಸರ್ಕಸ್ ಮುಗಿತು. ಇನ್ನೂ ಎಚ್ಚೆತ್ತ ಇತ್ತು, ಮಾಸ ಮಾಸಿಗೆ ಬರೀಲಿಲ್ಲ ಅಷ್ಟೇ. ಅವ್ರು ಬರೀದಿದ್ರೆ ಅಷ್ಟೇ, ನೀವಾದ್ರೂ ಮುಂದಿಸಬಾರ್ದು ಕೇಳಿದ್ರೆ ನನಗೆ ಅಷ್ಟೆಲ್ಲ ಗೊತ್ತಿಲ್ಲ. ಇಲ್ಲಿ ಶ್ರೀ ರಾಮಕೃಷ್ಣ ಏನು ಹೇಳಿದ್ರು ಅಂತ ಮಾತನ್ನ ಹೇಳೋದಕ್ಕೆ ಉತ್ಸುಕನಾಗಿದ್ದಾನೆ ಮಾಸ ಮಾಸಿಯ. ಪರಮಹಂಸರು ಮತ್ತು ಭಕ್ತರು ಗಾಯಿ ಹತ್ತಿರಕ್ಕೆ ಬಂದರು. ಚಳಿ ಶುರುವಾಗಿದೆ. ಹಸಿರು ಶಾಲ ಹೊತ್ತುಕೊಂಡು ಪರಮಹಂಸರು ಭಕ್ತರೊಟ್ಟಿಗೆ ಮಾತುಕತೆ ಆಡ್ತಾ ಮೈದಾನದಲ್ಲಿ ನಿಂತ್ಕೊಂಡಿದ್ದಾರೆ. ಅವತ್ತಿನ ದಿವಸ ಶ್ರೀರಾಮಕೃಷ್ಣ ಹಸಿರು ಶಾಲ ಹೊತ್ಕೊಂಡಿದ್ರು. ಶ್ರೀರಾಮಕೃಷ್ಣ ಮಾಸ್ಟರ್ ತೋರಿಸ್ತಾ ಇದ್ದಾರೆ, ನೋಡಿದ್ಯೋ ಹೇಗೆ ಆ ಕುದುರೆ ಮಿಂಚಿನ ವೇಗದಲ್ಲಿ ಓಡ್ತಾ ಇದ್ರು, ಆ ಮಹಿಳೆ ಒಂಟಿ ಕಾಲಿನಲ್ಲಿ ಅದರ ಮೇಲೆ ನಿಂತ್ಕೊಂಡಿರ್ತಿದ್ಲು. ಅದು ಎಂತ ಕಷ್ಟಕರವಾದ ಸಾಹಸ ಕಾರ್ಯ. ಆಕೆ ಬಹಳ ಕಾಲ ಅಭ್ಯಾಸ ಮಾಡಿರ್ಬೇಕು. ಒಂದು ಸ್ವಲ್ಪವೇನಾದ್ರೂ ಅಜಾಗರೂಕತೆ ತೋರಿಸಿದ್ಲು ಅಂದ್ರೆ ಕೈಕಾಲು ಮುರಿದುಕೊಳ್ಳುವ ಸಂಭವ, ಪ್ರಾಣವೂ ಹೋಗುವ ಸಂಭವ. ಸಂಸಾರಿಯ ಜೀವನವೂ ಇದೇ ರೀತಿ ಕಠಿಣ. ಬಂದ್ರು ಹೋಗಿರ್ಬೇಕಾದ ಆಶೆ ಹೇಳೋದಕ್ಕೆ. ಸಂಸಾರಿಯ ಜೀವನವೂ ಇದೇ ರೀತಿ ಕಠಿಣ. ಎಲ್ಲೋ ಕೆಲವರು ಮಾತ್ರ ಭಗವಂತನ ಕೃಪೆಯಿಂದ ಮತ್ತು ತಮ್ಮ ತೀವ್ರ ಸಾಧನೆ ಭಜನೆಯ ಬಲದಿಂದ ಅದರಲ್ಲಿ ಜಯಶೀಲರಾಗಿಬಿಡ್ತಾರೆ. ಆದರೆ ಅಧಿಕಾಂಶ ಜನರಿಗೆ ಇದು ಸಾಧ್ಯವಿಲ್ಲ. ಸಂಸಾರಕ್ಕೆ ಕಾಲಿಟ್ಟು ಇನ್ನೂ ಅಧಿಕವಾಗಿ ಬಂಧನಕ್ಕೆ ಒಳಗಾಗಿ ಬಿಡ್ತಾರೆ, ಇನ್ನೂ ಆಳಕ್ಕೆ ಮುಳುಗಿ ಹೋಗಿಬಿಡ್ತಾರೆ, ಬಹಳ ಕಷ್ಟಕ್ಕೆ ತುತ್ತಾಗ್ತಾರೆ. ಎಲ್ಲೋ ಕೆಲವರು, ಉದಾಹರಣೆಗೆ ಜನಕನೇ ಮೊದಲಾದವರು, ತಮ್ಮ ಮಹಾತಪಸ್ಸಿನ ಬಲದಿಂದ ಸಂಸಾರ ಜೀವನದಲ್ಲಿ ಜಯಶೀಲರಾದರು. ಆದ್ದರಿಂದ ಸಾಧನೆ ಭಜನೆ ಅತ್ಯಂತ ಅವಶ್ಯಕ. ಇಲ್ಲದಿದ್ದರೆ ಸಂಸಾರದಲ್ಲಿ ಸರಿಯಾಗಿ ಇರೋದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಹೇಳಿತು ಶ್ರೀರಾಮಕೃಷ್ಣ. ಏನನ್ನೇ ನೋಡಿ ಅದನ್ನ ಆಧ್ಯಾತ್ಮಿಕ ಜೀವನಕ್ಕೆ ಅಥವಾ ನಮ್ಮ ಜನಜೀವನದ ರೀತಿ ನೀತಿಗಳಿಗೆ ಹೋಲಿಸುವಂತಹದ್ದು ಶ್ರೀರಾಮಕೃಷ್ಣ ವೈಶಿಷ್ಟ್ಯ. ಸರ್ಕಸ್ ಅನ್ನು ನೋಡಿ ಆನಂದಿಸಿಬಿಟ್ಟು ಬಹಳ ಚೆನ್ನಾಗಿ ಮಾಡಿದ್ರು ಪರವಾಗಿಲ್ಲ ಅಂತೀರಿ ಅಷ್ಟಕ್ಕೆ ಅವ್ರು ಬಂದವರೆಲ್ಲ. ಆ ಸರ್ಕಸ್ನಲ್ಲಿ ಆ ಆಕೆ ತೋರಿಸಿದಂತ ಒಂದು ಚಮತ್ಕಾರಕ್ಕೆ ಎಷ್ಟು ಅಭ್ಯಾಸ ಮಾಡಿರ್ಬೇಕಾಗ್ತದೆ. ಕೈಕಾಲು ಮುರಿದುಕೊಳ್ಳದೆ ಇರುವಂತಹ ಒಂದು ರೀತಿಯಲ್ಲಿ ಆ ಒಂದು ಅದ್ಭುತ ಸಾಹಸವನ್ನು ಮಾಡಬೇಕಾದ್ರೆ ಎಷ್ಟೊಂದು ಅಭ್ಯಾಸ ಮಾಡಿರ್ಬೇಕಾಗ್ತದೆ ಅಂತ ಒಂದು ಕಡೆ ಹೋಗಿದೆ ಅವ್ರ ಮನಸ್ಸು. ಕಾರಣ ಸ್ವತಃ ಅವರು ಕೂಡ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಎಂತೆಂಥ ಅಭ್ಯಾಸವನ್ನು ಮಾಡಿದ್ರು ಅಂತ ಅವರಿಗೆ ನೆನಪಿಗೆ ಬರ್ತದೆ. ಆ ಬಗೆಯ ಶಿಸ್ತುಬದ್ಧವಾದ ಅಭ್ಯಾಸದ ಅವಶ್ಯಕತೆಯನ್ನ ಮನಗಾಣಿಸುತ್ತಾ ಇದ್ದಾರೆ ಆ ಉದಾಹರಣೆಯ ಮೂಲಕ. ಒಂದೆರಡು ದಿನ ಧ್ಯಾನಕ್ಕೆ ಎತ್ಕೊಳ್ಬಿಟ್ಟು ಒಂದೆರಡು ದಿನ ಜಮ ಮಾಡಿಬಿಟ್ಟಿದೆ ಏನು ಆಗಲಿಲ್ಲ ಅಂತ ಹೇಳ್ತಕ್ಕಂತಹ ನಮ್ಮಂತಹ ಸಾಮಾನ್ಯರ ಸ್ಥಿತಿಗೂ ಮಹತ್ತರವಾದಂತಹ ದೀರ್ಘಕಾಲದ ಸಾಧನೆಯನ್ನು ಶ್ರೀರಾಮಗುರು ತಿಳಿಸುವುದಕ್ಕೆ ಎಷ್ಟು ವ್ಯತ್ಯಾಸ ಇದೆ. ದೀರ್ಘಕಾಲದ ಪರಿಶ್ರಮ ಬೇಕಾಗ್ತದೆ, ಅದು ಕೂಡ ಎಚ್ಚರದ ಸಾಧನೆ, ಸುಮ್ಮನೆ ಬೇಕಾಬಿಟ್ಟಿ ಸಾಧನೆ ಅಲ್ಲ. ಮನಸ್ಸು ಮಾತು ಕೃತಿಯ ಸಂತಕ್ಕಂಥದ್ದು ಒಂದೇ ಸಾಲಿನಲ್ಲಿರುವಂತೆ ಸಾಧನೆ. ಎಚ್ಚರ ಸಾಧು ಸಾವಧಾನ್ ಸಾಧು ಸಾವಧಾನ್ ಎಚ್ಚರ ಎಚ್ಚರ. ಇವತ್ತಿನ ಸಾಧನೆ ಪರಿಪೂರ್ಣವಾಗಿ ನಡೆಯುತ್ತೆ, ಇವತ್ತಿನ ಸಾಧನೆ ಪರಿಪೂರ್ಣವಾಗಿ ನಡೆಯುತ್ತೆ ಅಂತನ್ನುವ ಆತ್ಮನಿರೀಕ್ಷಣೆ ಆತ್ಮಶೋಧನೆ ನಾವು ಮಾಡಿಕೊಳ್ಬೇಕಾಗುತ್ತೆ. ಭಗವಂತನಿಗೆ ಏನು ಉತ್ತರ ಹೇಳುದು ಅಥವಾ ನಮ್ಮ ಗುರುಗಳಿಗಾದ್ರೆ ಏನು ಉತ್ತರ ಹೇಳುದು? ಇವತ್ತಿನ ಸಾಧನೆ ಮಾಡಲಿಲ್ಲ ಅಂತ ಹೇಳದೆ ಹೇ ಗುರುಗಳೇ ಕ್ಷಮೆ ಮಾಡಿ ಆಮೇಲೆ ಹಾಗೆ ಹೇಳುದು ಮಾಡುದು ಈ ಮತ್ತೆ ಧೂಳಿಯರೇನು ಹಾಡದೆ ಹೇಳ್ಬಿಟ್ಟು ಜವಾಬ್ದಾರಿಯನ್ನು ಕಳ್ಸ್ಕೊಂಡು ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ ಭಗವಂತನ ಕೃಪೆ ಅಂತ ಹೇಳ್ತಕ್ಕಂಥದ್ದು ಇದೆ ಇಲ್ಲ ಅಂತ ಅಲ್ಲ. ಆದ್ರೆ ಆ ಕೃಪೆ ಅಂತ ಹೇಳ್ತಕ್ಕಂಥದ್ದಕ್ಕೆ ನಾವು ಪಾತ್ರರಾಗ್ಬೇಕಾದ್ರೆ ಯಾವ ಸಾಧನೆಯನ್ನ ಯೋಗಗಳು ಹೇಳಿದೆಯೋ ಅಥವಾ ಅವತಾರದವರು ಹೇಳಿದ್ದಾರೋ ಅಥವಾ ಸಾಧಸತ್ರು ಹೇಳಿದ್ದಾರೋ ಅದನ್ನು ಮಾಡಬೇಕಾಗುತ್ತೆ ಅಂತನ್ನೋದ್ರ ಕಡೆಗೆ ನಮ್ಮ ಗಮನವನ್ನು ಸೆಳಿತಾ ಇದ್ದಾರೆ ಶ್ರೀರಾಮಕೃಷ್ಣ. ಶರಣಾಗಿಬಿಟ್ರೆ ಭಗವಂತ ನೋಡ್ಕೋತಾನೆ ಅಂತನ್ನುವ ಆಶ್ವಾಸನೆ ಎಲ್ಲಿ ಇಲ್ಲಿ? ಆ ಮಹಿಳೆ ಯಾವ ಒಂದು ಅದ್ಭುತವಾದ ಚಮತ್ಕಾರವನ್ನು ಕಷ್ಟಪಟ್ಟು ಅಭ್ಯಾಸ ಮಾಡಿ ಸಿದ್ಧಿಸಿಕೊಂಡ್ಲು ಆ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳುವಂತಹ ಶ್ರೀರಾಮಕೃಷ್ಣ ಮಾತಿಲ್ಲಿ ಆಲೋಚನೆ ಮಾಡಿ ನೋಡಿ. ಕತೆ ಕೇಳಿದ ಹಾಗೆ ಇದನ್ನ ನಾವು ಕೇಳಿಬಿಟ್ಟು ಮುಂದುವರೆದ್ರೆ ಏನು ಸ್ವಾರಸ್ಯ ಆಗುವುದಿಲ್ಲ. ಶ್ರೀರಾಮಕೃಷ್ಣರು ಇದನ್ನ ಸಂಸಾರಿಗಳಿಗೆ ಉದಾಹರಣೆಯಾಗಿ ಕೊಟ್ಟು ಹೇಳಿದ್ರು. ಸಂಸಾರಿಗಳ ಜೀವನ ಅಂದ್ರೆ ಒಂದು ದೊಡ್ಡ ಸರ್ಕಸ್. ಯಾರಿಗೆ ಯಾರು ಕುದುರೆನೋ ಗೊತ್ತಿಲ್ಲ ಅದರೊಳಗೆ ಅಷ್ಟೇ. ಆದ್ರೆ ಆ ಕಬ್ಬಿಣದ ಪಳೆಯೊಳಗೆ ತುರುಕಿಕೊಂಡು ಆ ಕಡೆ ಹೋಗಿ ನಿಂತ್ಕೊಳ್ತಕ್ಕಂಥದ್ದು ನೆಟ್ಟಿ ನಿಲ್ತಕ್ಕಂಥದ್ದು ಅಂದ್ರೆ ಭಗವದ್ಭಾವದಲ್ಲೇ ಇರಬೇಕು. ಎಷ್ಟೇ ಸಂಸಾರ ಮಾಡಿ ಗಂಡ ಅನ್ನಿ ಹೆಂಡತಿ ಅನ್ನಿ ಮಕ್ಕಳು ಅನ್ನಿ ಸಂಪಾದನೆ ಅನ್ನಿ ಲಾಭ ಅನ್ನಿ ನಷ್ಟ ಅನ್ನಿ ಏನೇ ಅನ್ನಿ ಆದ್ರೆ ಭಗವಂತ ಅನ್ನಿ ಪ್ರತಿ ಒಂದು ವಿಷಯದಲ್ಲೂ ಕೂಡ ಭಗವಂತನನ್ನು ತಂದು ನಿಲ್ಸ್ಕೊಳ್ಳೋದು ಸಾಧ್ಯವಾಯ್ತು. ಹಾಗಾದ್ರೆ ನೀವು ಕುದುರೆ ಮೇಲೆ ನೆಟ್ಟಿದ್ದೀರಿ ಅಂತ ಭಗವಂತನ ಬಿಟ್ಟು ಸುಮ್ಮನೆ ಅಯ್ಯೋ ಅಯ್ಯೋ ಪರ್ವತ ಅಂತ ಅಂದ್ರು ಹಾಗಾದ್ರೆ ಜಾರಿದ್ರೆ ಅಂತ. ದೃಢ ಮನಸ್ಸಿನಿಂದ ಭಗವಂತನನ್ನ ನಮ್ಮ ಒಳಗಡೆ ನಿಲ್ಸ್ಕೊಳ್ತಕ್ಕಂಥದ್ದು ನಮ್ಮನ್ನೇ ಭಗವಂತನ ಒಳಗಡೆ ನಿಲ್ಲಿಸ್ತಕ್ಕಂಥದ್ದು ಇದೆ ಅದರೊಳಗೆ ಚಿಂತಿಸಿಕೊಳ್ಬೇಕಾದಂತಹ. ಅದಕ್ಕೋಸ್ಕರ ಜನಕರಾಜನ ಉದಾಹರಣೆ ಕೊಟ್ಟರು. ಜನಕರಾಜ ಮಹಾ ತಪಸ್ಸು ಮಾಡಿ ಅಂತ ಬಹತ್ತರವಾದಂತಹ ಒಂದು ರಾಜ್ಯವನ್ನು ಕೂಡ ನಿಶ್ಚಿಂತನಾಗಿ ಆಡಿದ. ರಾಜನಿಗೆ ನಿಶ್ಚಿಂತಿಯಾಗಿರೋದಕ್ಕೆ ಸಾಧ್ಯವೇ ಇಲ್ಲ, ದಿನ ಬೆಳಗಾದ್ರೆ ಹಲವಾರು ಚಿಂತೆ. ಆದ್ರೆ ಜನಕ ನಿಶ್ಚಿಂತಿಯಾಗಿ ಆಡಿದ ಯಾಕೆಂತಂದ್ರೆ ಅವನು ನಿರ್ಲಿಪ್ತನಾಗಿದ್ದ. ಆ ನಿರ್ಲಿಪ್ತನಾಗಿರೋದಕ್ಕೆ ಅಸಂಗತಿಯಿಂದ ಇರೋದಕ್ಕೆ ಅವನು ಸಾಧನೆ ಮಾಡಿದ್ದ. ಕೆಲವು ವರ್ಷ ಅವನು ಶೀರ್ಷಾಸನ ಮಾಡಿ ಸಾಧನೆ ಮಾಡಿದ್ದ ಅಂತ ಶ್ರೀರಾಮಕೃಷ್ಣ ಇನ್ನೊಂದು ಕಡೆ ಹೇಳ್ತಾರೆ. ಈ ಉದಾಹರಣೆಯನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ಗೃಹಸ್ಥರು ಗೃಹಸ್ಥರು ಅಂತ ಹೇಳ್ತಕ್ಕಂಥವ್ರು ಇದು ಗೃಹಸ್ಥರಿಗೂ ಬೇಕು, ಗೃಹಸ್ಥರಂತೆಯೇ ಮಠ ಅಂತ ಕಟ್ಟಿಕೊಂಡಿರ್ತಕ್ಕಂತಹ ಸನ್ಯಾಸಿಗಳಿಗೂ ಬೇಕು. ಶ್ರೀರಾಮಕೃಷ್ಣ ಹೇಳಿದಂತಹ ಈ ಉದಾಹರಣೆ, ಶ್ರೀರಾಮಕೃಷ್ಣ ಭಕ್ತರೊಡನೆ ಗಾಡಿಯನ್ನು ಹತ್ತಿ ಬಲರಾಮ ಬೋಸನ ಮನೆಗೆ ಬರ್ತಾರೆ. ಆ ಮನೆಯವರು ಅವರೆಲ್ಲರನ್ನು ಎರಡನೇ ಅಂತಸ್ತಿಗೆ ಕರೆದುಕೊಂಡು ಹೋದರು. ಸಾಯಂಕಾಲವಾಗಿದೆ, ದೀಪ ಹಚ್ಚಿದ್ದಾರೆ, ಪರಮಹಂಸರು ತಾವು ಸರ್ಕಸ್ಸಿನಲ್ಲಿ ನೋಡಿದ ಸಾಹಸ ಕಾರ್ಯಗಳನ್ನೆಲ್ಲ ಆ ಮನೆಯವರಿಗೆ ವರ್ಣಿಸುವುದಕ್ಕೆ ಆರಂಭಿಸಿದ್ರು. ಹೇಗೆ ವರ್ಣಿಸಿರಬಹುದು? 5 ವರ್ಷದ ಮಗುವೊಂದು ತಾನು ಕಂಡ ಮನಸ್ಸಿನೆಲ್ಲ ತನ್ನ ಮುಂದೆ ಆದ ಭಾಷೆಯಲ್ಲಿ ಹೇಗೆ ವರ್ಣಿಸುತ್ತೋ ಆ ರೀತಿಯಲ್ಲಿ ಮುಗ್ಧ ಹೃದಯದಿಂದ ವರ್ಣಿಸ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ವರ್ಣಿಸಿದ್ರೆ ಯಾವ ರೀತಿ ಇರಬಹುದು ಅಂತ ಹೇಳಿದ್ರೆ ಬಹಳ ದೊಡ್ಡ ವಿಚಾರ. ಅದು ಅವರು ವರ್ಣಿಸ್ತಾ ಇತ್ತು ಅಂತ ಹೇಳಿದ್ರೆ ಸರ್ಕಸ್ ಕಣ್ಣಿಗೆ ಕಟ್ತಾ ಇತ್ತು ಅಂತ ನಾವು ಭಾವಿಸಬಹುದು. ಹೇಗೆ ಅಂತ ಹೇಳಿದ್ರೆ, ಶ್ರೀಮಾತೆ ಶಾರದಾ ದೇವಿಯವರು ಇನ್ನು ಯುವತಿ, ಸುಮಾರು 14-16 ವರ್ಷದ ಯುವತಿ. ಶ್ರೀರಾಮಕೃಷ್ಣ ಕಾಮಾನುಪುತ್ರ ಬಂದಿದ್ದಾಗ ಒಮ್ಮೆ ಆ ಹಳ್ಳಿಯಲ್ಲಿ ಒಂದು ಬಯಲಾಟ ಎಲ್ಲೋ ನಡೀತದೆ ಎಂದು ವರ್ತಮಾನ ಸಿಕ್ತು. ಶಾರದಾ ದೇವಿಯವರಿಗೆ ಹೋಗಬೇಕು ಅಂತ ಆಸೆ ಆಯಿತು. ಯಾತ್ರೆಯಲ್ಲಿ ಇನ್ನೊಬ್ಬ ಆಕೆ ಅವಳು ಹೋಗೋದಕ್ಕೆ ಇಷ್ಟಪಡ್ತಾರೆ. ಸೊ ಶಾರದಾ ದೇವಿಯನ್ನು ಕೂಡ ಕರ್ಕೊಂಡು ಹೋಗೋಣ ಅಂತ ಅವ್ರ ಮಾತುಕತೆ ಹಾಕೊಂಡಿದ್ರೆ, ಶ್ರೀರಾಮಕೃಷ್ಣ ಬೇಡ ಅಲ್ಲ, ಹೋಗೋದು ಬೇಡ ಅಲ್ಲ, ಹೆಣ್ಮಕ್ಳಲ್ಲೆಲ್ಲ ಹೋಗೋದು ಬೇಡ ಅಂತ ಬೈರಾಟ. ಅದು ರಾತ್ರಿ ವೇಳೆ ಆ ರಪುರುಷರು ಎಷ್ಟೋ ಜನ ಇರ್ತಾರೆ, ಈ ಎಲ್ಲ ದೃಷ್ಟಿ ಇಟ್ಕೊಂಡು ಶ್ರೀಮಾತೆ ಶಾರದಾ ದೇವಿಯವರು ಲಜ್ಜಾ ಆಗ್ತಾ ಬರ್ತಿತ್ತು. ಅಲ್ಲೆಲ್ಲ ಹೋಗೋದು ಬೇಡ, ಆ ಲಜ್ಜೆ ಅಂತಿರ್ತಕ್ಕಂಥ ಅಮೂಲ್ಯ ಮಾಡಿಕೊಂಡು ಅದನ್ನು ಕಳ್ಕೊಳ್ಳೋದು ಬೇಡ ಅಂತಿರ್ತಕ್ಕಂಥ ಹಲವಾರು ಉದ್ದೇಶ ಇಟ್ಕೊಂಡು ಬೇಡ, ಅಲ್ಲಿ ಹೋಗೋದು ಬೇಡ ಅಂತಿರ್ತಾರೆ. ಇದರಿಂದಾಗಿ ಶಾರದಾ ದೇವಿಯವರಿಗೂ ದುಃಖ ಆಗುತ್ತೆ, ಅಥವಾ ಹುಡುಗಿಯವಳು ಶಾರದೆಗೂ ದುಃಖ ಆಗುತ್ತೆ, ಆ ಲಕ್ಷ್ಮಿಗೂ ದುಃಖ ಆಗುತ್ತೆ. ಅವಳಿಗೆ ದುಃಖ ಆಗುತ್ತೆ ಅಂತಿರ್ತಕ್ಕಂಥ ಶ್ರೀರಾಮಕೃಷ್ಣ ಗೊತ್ತಾಗುತ್ತೆ. ಹಾಗೇನ್ ಮಾಡ್ತಾರಂತೆ, ಅವತ್ತು ವೈರಾಟದಲ್ಲಿ ಏನೋ ಒಂದು ಪ್ರಸಂಗ ಅಂತಿರ್ತಕ್ಕಂಥ ಅದು ಅಭಿನಯವಾಗಬೇಕಾಗಿದೆಯೋ ಅದನ್ನ ಪೂರ್ತಿ ಯಥಾವತ್ತಾಗಿ ತಾವೊಬ್ಬರೇ ಏಕಾಭಿನಯ ಮಾಡಿ ತೋರಿಸ್ಬಿಡ್ತಾರಂತೆ. ಗಂಟೆಗಟ್ಟಲೆ ಎಷ್ಟು ಸ್ವಾರಸ್ಯಕರವಾಗಿ ಅದನ್ನು ಮಾಡಿ ತೋರಿಸಿದ್ರು ಅಂತ ಹೇಳಿದ್ರೆ ಶಾರದಾ ದೇವಿಯವರಿಗೆ ಬಹಳ ಆನಂದವಾಯಿತು. ಬೇರೆ ವೈರಾಟ ಹೋಗಿ ಸಾಧ್ಯ ಆಗಿರಲಿಲ್ಲ ಅಂತ ಹೇಳ್ತಕ್ಕಂಥ ದುಃಖ ಅಂತಿರ್ತಕ್ಕಂಥ ಮನಸ್ಸಿಂದ ಹೋಯಿತು ಅಂತ ಪುಸ್ತಕದಲ್ಲಿ ವರ್ಣಿತವಾಗಿದೆ. ಶ್ರೀರಾಮಕೃಷ್ಣ ಸ್ಮರಣ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಫೋಟೋಗ್ರಾಫಿಕ್ ಮೆಮರಿ, ಹ್ಯಾ ಕಂಡ್ರು ಹಾಗೆಯೇ ಅದು ಹೆಚ್ಚುಗಳದೆ ಅದು ಉಳಿದಿರುತ್ತದೆ. ಮತ್ತೆ ಅವ್ರಿಗೆ ಕಲಾ ಕೌಶಲ ಆಚರಿಸತಕ್ಕಂಥದ್ದು, ಅಭಿನಯ ಕೌಶಲ ಆಚರಿಸತಕ್ಕಂಥದ್ದು ಬಾಲ್ಯದಲ್ಲೇ ಇತ್ತು. ಯಾವ ಕಥೆಯನ್ನ ಯಾವ ರೀತಿಯಲ್ಲಿ ಹೇಳಿದ್ರೆ ಜನರಿಗೆ ಅದರ ಮನಸ್ಸಿಗೆ ತಟ್ಟುತ್ತದೆ ಅಂತ ಬಗ್ಗೆ ಅವರು ಬಹಳಷ್ಟು ಎಚ್ಚರದಿಂದ ಮಾತನಾಡ್ತಾ ಇತ್ತು. ಯಾವ ಶಬ್ದ ಹಾಕಿದ್ರೆ ಜನರಿಗೆ ಅಲ್ಲಿ ಅದು ಸರಿಯಾಗಿ ಅರ್ಥ ಆಗಿ ಅವ್ರಿಗೆ ಖುಷಿ ಆಗ್ತದೆ ಅಂತಂದನ್ನ ನೋಡಿಕೊಂಡು ಅಂತ ಶಬ್ದಗಳಲ್ಲಿ ಹಾಕಿ ಅಂತ ಹಾವಭಾವಗಳನ್ನೆಲ್ಲ ಮಾಡಿ ಏನು ಅವರು ಅವ್ರನ್ನ ಮಾಡಿದಂತಹ ಲೀಲೆ ಒಂದೇ ಎರಡೇ. ಗದಾಧರ ಇನ್ನು ಹುಡುಗಾಗಿದ್ದಾಗ ತುಂಬಾ ಸ್ವಾರಸ್ಯ ನಡೀತು. ಒಂದು ಅಲ್ಲೇ ಪಕ್ಕದಲ್ಲಿ ಒಂದು ದುರ್ಗಾದಾಸ ಲಾಹ ಅಂತಕ್ಕಂಥ ಒಂದು ಮನೆ, ಅಲ್ಲೇ ಪಕ್ಕದಲ್ಲಿ ಇನ್ನೊಬ್ಬ ಲಾಹನ ಮನೆ. ಆ ಲಾಹ ಅಂತ ನೋಡಿದಾನಲ್ಲ, ಅವನದು ಒಂದು ವ್ಯವಸ್ಥೆ, ಯಾವ ಹೆಣ್ಮಕ್ಳು ಕೂಡ ಬೀದಿಗೆ ಬರೋ ಹಾಗೆ ಇಲ್ಲ, ಮನೆ ಒಳಗಡೆ ಇರಬೇಕು, ಏನ್ ಬೇಕೋ ಎಲ್ಲ ಹೊಂದಿಸ್ಕೊಡ್ತಾನ ಇವನು. ಯಾತಕ್ಕೆ ಅಂತ ಹೇಳಿದ್ರೆ ಗಂಡಸರು ತನ್ನ ಹೆಣ್ಮಕ್ಳನ್ನ ಹೆಂಗಸರು ನೋಡ್ಲೇಬಾರ್ದು ಅಂತ, ಹಾಗೆ ತನ್ನ ಹೆಂಗಸರು ಗಂಡಸರು ನೋಡ್ಲೇಬಾರ್ದು ಅಂತ. ಹೀಗೆ ಒಂದಾ ಒಂದು ದಿನ ಗದಾಧರ ಕೂಡ ಹುಡುಗ, ಸುಮಾರು 8 ವರ್ಷ ಹುಡುಗ ಅಟ್ಟನೆ, ಅವ್ರ ಮನೆಯಲ್ಲಿ ಕೂತಿದ್ದಾರೆ, ಇನ್ನು ಕೆಲವರೆಲ್ಲ ಕೂತಿದ್ದಾರೆ. ಆಗ ಹೀಗೆ ಮಾತುಕತೆ ನಡೀತಾ ಇತ್ತು. ಜಮೀನ್ದಾರವನ್ನು ಕೂಡ ಆನಂದವಾಗಿ ಎಲ್ಲಡಿಕೆ ಹಾಕೊಂಡು ಮಾತನಾಡ್ತಾ, ನಮ್ಮ ಮನೆಯ ಹೆಂಗಸರನ್ನ ಯಾವ ಗಂಡಸರು ಇಲ್ಲಿವರೆಗೆ ನೋಡೇ ಇಲ್ಲ, ಸಾಧ್ಯ ಇಲ್ಲ ನೋಡೋದಕ್ಕೆ, ಆ ತರ ನಾನು ಬಿಗಿಯಾಗಿಟ್ಟಿದ್ದೀನಿ. ಆಗ ಗದಾಧರ ಹೇಳಿದಂತೆ, ನೋಡಿ ತಾತ, ಹೆಂಗಸನ್ನ ಬಿಗಿಯಾಗಿರೋದು ಆಯ್ತಿಲ್ಲ, ಅವರಿಗೆ ವಿವೇಕ ಹೇಳಬೇಕು, ತಿಳುವಳಿಕೆ ಹೇಳಬೇಕು, ಆ ಮೂಲಕ ಅವ್ರನ್ನ ನೋಡ್ಕೊಡ್ತಾರೆ. ನೋಡಿ ಬೇಕಾದ್ರೆ ನೀ ಇದೇ ತರ ಎಷ್ಟು ಬಂದೋಬಸ್ತ್ ಮಾಡಿದ್ರು ಕೂಡ ಯಾರನ್ನ ಅವ್ರು ನೋಡೋದು ಸಾಧ್ಯ ಆಗ್ತದೆ ಅವ್ರನ್ನ, ಬೇಕಾದ್ರೆ ನಾನೇ ಆ ಕೆಲಸ ಮಾಡಬಲ್ಲೆ, ಮನೆಗೆ ನಿಮ್ಮ ಒಳಗಡೆ ಹೋಗಿ ನಾನು ನೋಡ, ಆ ಹುಡುಗ ಆದ್ರೂ ಕೂಡ ಒಳಗಡೆ ಹೋಗಿ ಚಾನ್ಸ್ ಇರಲಿಲ್ಲ ನನಗೆ. ಇಲ್ಲಿ ಯಾವಾಗ ಇವನು ಈ ರೀತಿಯಲ್ಲಿ ಮಾತನಾಡ್ತಾನೋ ಆ ಗದಾದ್ರೆ ಹೇಳ್ತಾ ಇದ್ದ, ನಾನು ಹೋಗ್ತೇನೆ. ಹೋಗ ನಿನ್ ಕೆಲ ಸಾಧ್ಯವಿಲ್ಲ, ಅದೆಲ್ಲ ನನ್ನ ಸರ್ಪಗಾವಲು ಇದೆ ಅಂತ ಯಾರು ಹೋಗಿ ಸಾಧ್ಯವಿಲ್ಲ, ನೋಡೋಣ ಹಾಗಾದ್ರೆ ಅಂತ ಒಂದು ಸವಾಲು. ಹೀಗೆ ಕೆಲವು ದಿನ ಕಳೀತು. ಒಂದಾದೊಂದು ದಿನ ಸಂಜೆ ಹೊತ್ತು ಸ್ವಲ್ಪ ಸ್ವಲ್ಪ ಕತ್ತಲಾಗ್ತಾ ಇದೆ. ಒಬ್ಬ ಪುಟ್ಟ ಹುಡುಗಿ, ಹುಡುಗಿ ಅಲ್ಲ ಹೆಂಗಸ್ತರ, ಶರದನ್ನ ಮಗುವನ್ನ ಹೇಳ್ಕೊಂಡಿದ್ದಾಳೆ. ತಲೆ ಮೇಲೆ ಒಂದು ಬುಟ್ಟಿ ಇದೆ, ಹೂವಿನ ಬುಟ್ಟಿ. ಅವಳು ಮಾತಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಅಪ್ಪ ನಮ್ಗೆ ಸ್ವಲ್ಪ ಆಶ್ರಯ ಕೊಡಿ, ಇವತ್ತು ಹೂವಿನ ವ್ಯಾಪಾರಕ್ಕೆ ಹೋಗಿದ್ದೆ, ಸಂತೆಗೆ ಹೋಗಿದ್ದೆ, ಸ್ವಲ್ಪ ತಡ ಆಯ್ತು, ಮನೆ ಬಹಳ ದೂರ, ರಾತ್ರಿ ಇಲ್ಲೇ ಮಲ್ಕೊಂಡಿದ್ದು, ಬೆಳಿಗ್ಗೆ ಹೊರಟೋಗ್ತೀನಿ, ಒಂದ್ ರಾತ್ರಿ ಅವಕಾಶ ಕೊಡಿ ಅಂತ ಕೇಳಿದಾಗ, ಅಲ್ಲ ಸಹಜವಾದ ರೀತಿಯಲ್ಲಿ ಒಪ್ಪಂಡ, ಯಾಕೆಂದ್ರೆ ಹೆಣ್ಣು ಹೆಂಗಸು ಅಸಹಾಯಕರಾಗಿದ್ದಾಳೆ, ರಾತ್ರಿ ಹೊತ್ತು ಹೋಗು ಒಳಗಡೆ ಹೋಗು, ಆ ಹೆಂಗಸನ್ನು ಕೇಳು, ಅವರೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ ಹೋಗು. ಈ ಹೆಂಗಸು ಒಳಗಡೆ ಹೋಯ್ತು. ಅಲ್ಲಿ ಬಾಕಿ ಉಳಿದ ಹೆಂಗಸರೆಲ್ಲ ಇವಳು ಯಾರು ಏನು ಅಂತಂದ್ರೆಲ್ಲ ವಿಚಾರಿಸ್ಕೊಂಡ್ರು. ಇವಳು ಕೂಡ ಬಹಳ ಚೆನ್ನಾಗಿ ತಾನು ಯಾರು ಎಲ್ಲಿಂದ ಬಂದು ಯಾವ ಹಳ್ಳಿಯಿಂದ ಬಂದು ಏನು ಕತೆ ಅಂತಂದೆಲ್ಲ ವಿವರಿಸಿದ್ಲು. ಹಾಗೆ ಮಾತುಕತೆ ಆಡ್ತಿರೋತ್ತಿಗೆ ಬಹಳ ಇವಳು ಬಹಳ ಸ್ವಾರಸ್ಯವಾಗಿ ಮಾತಾಡ್ತಾ ಇದ್ದಾಳೆ. ಮಾತಾಡ್ತಿರೋ ಸುತ್ತಮುತ್ತ ಏನೇನು ಸಾಮಾನುಗಳ ಎಲ್ಲ ನೋಡ್ಕೊಂಡ್ಲು. ಆಯ್ತು, ಊಟ ಕೂಡ ಆಯ್ತು. ಹೀಗೆ ಮಾತಾಡ್ತಾ ಇದ್ರೆ ರಾತ್ರಿ ಆಗಿದೆ, ಬಹಳ ಹೊತ್ತಾಯ್ತು. ಗದಾಧರನ ಅಣ್ಣ ರಾಮೇಶ್ವರ ಅಂತ ಅವನು ಈ ಲಾಹೋರ್ ಮನೆಗೆ ಬಂದು ಗಟ್ಟಿಯಾಗಿ ಕೂಗ್ತಾನೆ, ಓ ಗದಾಧರ ಎಲ್ಲಪ್ಪ ನೀನು, ಎಲ್ಲಿ ಹೋದೆ, ತಾಯಿ ಕಾಯ್ತಾ ಇದ್ದಾಳೆ ಅಂತ ಕರೆದ್ರೆ ಆ ಹೆಂಗಸು ಓಡ್ ಬಂತು. ಈ ಲಾಹ ಪಿಳಿ ಪಿಳಿ ನೋಡ್ತಾ ಇದ್ದಾನೆ, ಗದಾಧರ ಅಂತ ಕರೆದ್ರೆ ಈ ಹೆಂಗಸು ಓಡಿ ಬಂತಲ್ಲ ಹೇಗಿದ್ರು. ಮರು ದಿವಸ ಗದಾಧರ ಬಂದು ಎಲ್ಲ ಹೇಳ್ತಾನೆ, ನಿಮ್ಮ ಮನೆಯೊಳಗೆ ಏನೇನಿತ್ತು ಅಂದ್ರೆ ಹೇಳ ನಾನೀಗ. ಹೀಗೆ ಅಷ್ಟು ಅಚ್ಚುಕಟ್ಟಾಗಿ ವೇಷಪಲ್ಲಟ ಮಾಡ್ಕೊಳ್ಬಲ್ಲ ಗದಾಧರ. ಶ್ರೀರಾಮಷ್ಟು ಅಂತಂತಹ ಬೇಕಾದಷ್ಟು ಲೀಲೆಗಳನ್ನೆಲ್ಲ ಆಡಿ ತೋರಿಸ್ದವರು. ಯಾತಕ್ಕೋಸ್ಕರ ಈ ಮಾತು ಬಂತು, ಇಲ್ಲಿ ಶ್ರೀರಾಮಕೃಷ್ಣರು ಆ ಸರ್ಕಸ್ ಅನ್ನ ಕುರಿತಾಗಿ ಬಲರಾಮಕ್ಕೋಸ್ಕರ ಮನೆಯವರಿಗೆ ವರ್ಣಿಸಿರಲ್ಲ, ಆ ವಿಷಯ ಹೇಳೋದಕ್ಕೋಸ್ಕರ ಬಂತು, ಎಷ್ಟು ಸ್ವಾರಸ್ಯವಾಗಿ ವರ್ಣಿಸಿರಬಹುದು ಅಂತ ತಿಳಿಸಿದ್ರು. ಕ್ರಮೇಣ ಅನೇಕ ಭಕ್ತರು ಅಲ್ಲಿ ಬಂದು ಸೇರಿಬಿಟ್ರು. ಅವರೊಡನೆ ಎಲ್ಲ ಈಗ ಭಗವತ್ ಸಂಬಂಧವಾಗಿ ಮಾತುಕತೆ ಆಡೋದಕ್ಕೆ ಶುರು ಮಾಡಿದ್ರು ಶ್ರೀರಾಮಕೃಷ್ಣ. ಹಾಗೆಯೇ ಮಾತು ಜಾತಿ ಭೇದದ ಸಂಬಂಧವಾಗಿ ಆರಂಭವಾಯಿತು. ಪರಮಹಂಸರು ಹೇಳ್ತಾ ಇದ್ದಾರೆ, ಈ ಜಾತಿ ಭೇದವನ್ನ ಉಪಾಯದಿಂದ ತೆಗೆದಾಕ್ಬಿಡ್ಬೋದು. ಉಪಾಯ ಏನು ಅಂತಂದ್ರೆ ಭಕ್ತಿ. ಭಕ್ತರಿಗೆ ಜಾತಿ ಎಂಬುದೇ ಇಲ್ಲ. ಭಕ್ತಿ ದೊರೆಯಿತು ಎಂದ್ರೆ ದೇಹ ಮನಸ್ಸು ಆತ್ಮ ಎಲ್ಲ ಶುದ್ಧವಾಗಿ ಬಿಡುತ್ತದೆ. ಗೌರಾಂಗ ಮತ್ತು ನಿತಾಯಿ ಆ ಚಂಡಾರಾಣಿಯಾಗಿ ಎಲ್ರಿಗೂ ಭಗವನ್ ನಾಮವನ್ನ ಕೊಡೋದಕ್ಕೆ ಶುರು ಮಾಡಿದರು. ಹೃದಯದಲ್ಲಿ ಭಕ್ತಿ ಇಲ್ಲದೇ ಇತ್ತು ಅಂದ್ರೆ ಬ್ರಾಹ್ಮಣ ಬ್ರಾಹ್ಮಣನಲ್ಲ, ನಾರಾಯಣ ಮಾತಲ್ಲ. ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಹೃದಯದಲ್ಲಿ ಭಕ್ತಿ ಇಲ್ಲದೇ ಇತ್ತು ಅಂದ್ರೆ ಬ್ರಾಹ್ಮಣ ಬ್ರಾಹ್ಮಣನಲ್ಲ, ಹೃದಯದಲ್ಲಿ ಅದು ಇತ್ತು ಅಂದ್ರೆ ಚಂಡಾಲ ಚಂಡಾಲನಲ್ಲ. ಭಕ್ತಿ ಒಂದು ಇತ್ತು ಅಂದ್ರೆ ಅಸ್ಪೃಶ್ಯ ಜಾತಿಯು ಕೂಡ ಶುದ್ಧ ಪವಿತ್ರ ಆಗಿಬಿಡುತ್ತದೆ. ಸದ್ಯ ನಾವು ಎಷ್ಟು ಜನ ಕೇಳಿದ್ವಿ ಈ ಮಾತನ್ನ, ನಮ್ಮ ಜಗತ್ತಿನ ಜನ ಎಲ್ಲ ಕೇಳಿಬಿಟ್ಟಿದ್ರೆ ಗಲಾಟೆಗೆ ಎಲ್ಲಿ ಕಾರಣ ಇರ್ತಿತ್ತು. ಎಲ್ಲರೂ ನಾವು ಭಕ್ತರಾಗ್ಬಿಟ್ರೆ ಜಾತಿ ಬೇರೆ ಅವಕಾಶ ಏನಿರ್ತದೆ? ಆದರೂ ಶೂದ್ರ ಭಕ್ತ ಬ್ರಾಹ್ಮಣ ಭಕ್ತ ಅಂದ್ರೆ ನಾವು ಒಂದು ಗಲಾಟೆ ಎಬ್ಸ್ಕೊಡ್ತೀವಿ. ಆ ಜಾತಿ ಜಾತೀಯತೆ ಅಂತಿರ್ತಕ್ಕಂಥ ಅದು ನಮ್ಮ ಜನ್ಮ ಕಂಡುಕೊಂಡು ಬಂದ್ಬಿಟ್ಟಿದೆ, ಸುಲಭವಾಗಿ ಹೋಗಲಾಡ್ಸೋಕೆ ಆಗುದಿಲ್ಲ. ಆದ್ರೆ ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಕ್ಕಂಥ ಆ ಭಕ್ತಿ ಅಂದ್ರೆ ಏನದು? ಸುಮ್ಮನೆ ಹೋಗಿ ದೇವರಿಗೆ ನಮಸ್ಕಾರ ಮಾಡೋದು ಮಾತ್ರ ಅಲ್ಲ, ಸುಮ್ಮನೆ ಹೋಗಿ ದೇವರಿಗೆ ಹಣಕಾಯ ಮಾಡೋದು ಮಾತ್ರ ಭಕ್ತಿ ಅಲ್ಲ, ಭಗವತ್ ಪ್ರೇಮ ಅಂತ ಹೇಳ್ತಕ್ಕಂಥ ಅದನ್ನ ಒಳಗಡೆ ತಂದುಕೊಳ್ಬೇಕು. ಪ್ರೇಮ ಸ್ವರೂಪಿಯಾದ ಪರಮಾತ್ಮ ನನ್ನ ಒಳಗಡೆ ಇದ್ದಾನೆ, ಅದೇ ಪ್ರೇಮ ಸ್ವರೂಪಿಯಾದ ಪರಮಾತ್ಮೆ ಎಲ್ಲರೊಳಗಡೆ ಇದ್ದಾನೆ ಅಂತ ಹೇಳ್ತಕ್ಕಂಥ ಭಾವಕ್ಕೆ ಬರಬೇಕು. ಹಾಗೆ ಬರಬೇಕಾದ್ರೆ ಅಂತ ಒಂದು ನಿಜವಾದ ಭಕ್ತಿಯ ದೃಢದಿಂದ ಬರಬೇಕಾದ್ರೆ ಎಷ್ಟು ಸಾಧನೆ ಮಾಡಬೇಕಾಗುತ್ತೆ, ಜಪ ಮಾಡಬೇಕಾಗುತ್ತೆ, ಪ್ರಾರ್ಥನೆ ಮಾಡಬೇಕಾಗುತ್ತದೆ, ಚೆನ್ನಾಗಿ ಓದಿ ತಿಳಿದು ಮಾಡಿ ಭಾವಿಸ್ಕೊಂಡು ಆ ಹೃದಯವನ್ನು ಹಣ್ಣು ಮಾಡಿಕೊಳ್ಬೇಕಾಗುತ್ತೆ. ಇಂತಹ ಒಂದು ಗಣಿತ ಪ್ರೇಮ ಬೀಳತಕ್ಕಂಥದ್ದು, ಗಣಿತ ಭಕ್ತಿಯು ಬೀಳತಕ್ಕಂಥದ್ದು ನಮ್ಮಲ್ಲಿ ಬಂದಾಗ ಈ ಜಾತಿ ಭೇದ ಪ್ರಶ್ನೆನೇ ಇರೋದಿಲ್ಲ. ಯಾರು ಭಕ್ತನೋ ಅವನು ಶುದ್ಧ, ಅವನು ಚಂಡಾಲನೆ ಆದರೂ ಕೂಡ ಶುದ್ಧ, ಯಾರು ಭಕ್ತನಲ್ಲವೋ ಅವನು ಬ್ರಾಹ್ಮಣನಾದರೂ ಕೂಡ ಅಶುದ್ಧ, ಬ್ರಾಹ್ಮಣ ಬ್ರಾಹ್ಮಣನಲ್ಲ ಅಂತ ಒಂದು ಮಾತನ್ನು ಹೇಳಬೇಕಾದ್ರೆ ಶ್ರೀರಾಮಕೃಷ್ಣರು ಯೋಚನೆ ಮಾಡಬೇಕು. ನಾವು ಯಾರು ಸುಮ್ಮನೆ ಕೊರಬಹುದು, ನಾನು ಹೀನ ಜಾತಿ ಅಂತೀನಿ, ಯಾರಿಗೆ ಸುಮ್ಮನೆ ಕೊರಬಹುದು? ಭಗವಂತನನ್ನ ಭಕ್ತಿಯಿಂದ ಕರೆಯೋಣ. ಯಾವಾಗ ಭಗವಂತನನ್ನ ಭಕ್ತಿಯಿಂದ ಕರಿತೇವೋ, ಭಗವಂತನಿಗಾಗಿ ವ್ಯಾಕೃತಿಯನ್ನು ತಾಳ್ತೇವೋ, ನಮ್ಮ ಶರೀರ ಮನಸ್ಸು ಸೇರ್ತಕ್ಕಂಥದ್ದು ಶುದ್ಧ ಆಗಿಬಿಡ್ತದೆ, ನಮ್ಮ ಮುಖದಲ್ಲಿ ಸಾತ್ವಿಕತೆಯನ್ನು ಸೇರ್ತಕ್ಕಂಥದ್ದು ಕಂಡು ಬರ್ತದೆ, ಆಗ ನಾವು ಬ್ರಾಹ್ಮಣನೇ ಆಗಿಬಿಡ್ತೇವೆ. ಈ ಬ್ರಾಹ್ಮಣ ಮಟ್ಟಕ್ಕೆ ಏರಿಸುವಂತಹ ವ್ಯಕ್ತಿಗೋಸ್ಕರವೇ ಶ್ರೀರಾಮಕೃಷ್ಣ ಬಂದಿದ್ದಾರೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಸಮಾನಗೊಳಿಸುವುದು, ಸಮಾನ ಮಟ್ಟಕ್ಕೆ ತರುವುದು ಅಂತ ಹೇಳಿದ್ರೆ ಮೇಲ್ಜಾತಿಯವನ್ನ ಕೆಳಗೆ ತರುವಂತಹದ್ದಲ್ಲ, ಕೆಳಗಡೆ ಇರುವವರನ್ನ ಮೇಲೆ ಎತ್ತಿರ್ತಕ್ಕಂಥದ್ದೇ ಪರಿಹಾರ ಉಪಾಯ ಆಗಿರ್ತಕ್ಕಂಥದ್ದು ಸ್ವಾಮಿ ವಿವೇಕಾನಂದ ಬಹಳ ಸ್ವಾರಸ್ಯವಾಗಿ ಹೇಳ್ತಾರೆ. ಕೆಳಗಡೆ ಇರುವವರಿಗೆ ಶುಚಿ ರುಚಿ ಈ ಜೀವನದ ಕ್ರಮವನ್ನು ತಿಳಿಸಿಕೊಟ್ಟಾಗ, ಅವರು ಅದನ್ನು ಮಾಡಲು ಸಾಧ್ಯವಾದಾಗ ಸ್ವಾಭಾವಿಕವಾಗಿ ಅವರು ಮೇಲ್ಪಟ್ಟಕ್ಕೆ ಬಂದೇ ಬರ್ತಾರೆ. ಶ್ರೀರಾಮಕೃಷ್ಣರು ಈಗ ಮುಂದುವರಿಸ್ತಾ ಸಂಸಾರದಲ್ಲಿ ಬದ್ಧರಾಗಿರುವಂತಹ ಜೀವಿಗಳ ಮಾತೆತ್ತಿ ಹೇಳ್ತಾ ಇದ್ದಾರೆ. ಅವರನ್ನ ರೇಷ್ಮೆ ಹುಳುವಿಗೆ ಹೋಲಿಸಬಹುದು. ಆ ರೇಷ್ಮೆ ಹುಳು ಇಚ್ಛೆ ಪಟ್ಟರೆ ತನ್ನ ಗೂಡನ್ನು ಕತ್ತರಿಸಿಕೊಂಡು ಹೊರಕ್ಕೆ ಬರಬಲ್ಲದು, ಆದರೆ ಬಹಳ ಪ್ರಯಾಸ ಪಟ್ಟು ತಾನೇ ಗೂಡನ್ನು ಕಟ್ಟಿರೋದ್ರಿಂದ ಆ ರೇಷ್ಮೆ ಹುಳ ಹಾಗೆ ಮಾಡಲಾರದು, ಅದು ಅಲ್ಲೇ ಸಾಯ್ತದೆ. ಮತ್ತೆ ಈ ಬದ್ಧ ಜೀವಿಗಳನ್ನ ಬೋನಿಗೆ ನುಗ್ಗಿದ ಮೀನಿಗೆ ಹೋಲಿಸಬಹುದು, ಅದು ಬೋನ್ಗಳಕ್ಕೆ ಹೋದ ದಾರಿಯಲ್ಲೇ ಹಿಂತಿರುಗಿ ಬರೋದಕ್ಕೆ ಅವಕಾಶವಿದೆ. ಆದರೆ ಕಲ ಕಲ ಅಂತನ್ನುವ ಮೀನಿನ ಮಧುರ ಶಬ್ದ ಕೇಳ್ತಾ ಉಳಿದ ಮೀನುಗಳೊಡನೆ ಕ್ರೀಡಿಸುವುದರಲ್ಲೇ ಎಲ್ಲವನ್ನು ಮರೆದು ಬಿಡುತ್ತದೆ, ಹೊರಕ್ಕೆ ಬರೋದಕ್ಕೆ ಪ್ರಯತ್ನವನ್ನೇ ಮಾಡುವುದಿಲ್ಲ. ಮಕ್ಕಳು ಮರಿಗಳ ತ್ವದಲ ನುಡಿಯೇ ನೀರಿನ ಕಲಕಲ ಎಂಬ ಮಧುರ ಶಬ್ದ. ಉಳಿದ ಮೀನುಗಳೇ ಬಂಧು ಬಾಂಧವರು, ಆದರೂ ಎಲ್ಲೋ ಒಂದೆರಡು ಮೀನು ಅಲ್ಲಿನ ಓಡಿ ಹೊರಗೆ ಬಂದ್ಬಿಡುತ್ತವೆ, ಅವುಗಳೇ ಮುಕ್ತ ಜೀವಿಗಳು. ಬಹಳ ಸ್ವಾರಸ್ಯಕರವಾದ ಉದಾಹರಣೆ ಕೊಟ್ಟಿದ್ದಾರೆ. ಮೀನು ಆ ಬೋನಿನೊಳಗೆ ಸೇರ್ಕೊಂಡಿದ್ರು ಕೂಡ ಇಲ್ಲೇ ಸುರಕ್ಷಿತವಾಗಿದೆ ನಾನು ಎಂದಾಗಿಲ್ಲ, ಇನ್ನು ನೀರಿದೆಯಲ್ಲ, ನೀರಿನ ಕಲಕಲ ಸರ್ಪಂತದ್ದು ಅದಕ್ಕೆ ಅಧ್ಯಾಯಮಾನವಾಗಿರ್ತದೆ, ಅಲ್ಲೇ ಇರ್ತದೆ. ಅಷ್ಟೊತ್ತಿಗೆ ಆ ಬೆತ್ತವನ್ನು ಬಂದು ಅದನ್ನು ಬಡಿದು ಬಾಯಿ ಹಾಕಿರ್ತದೆ. ಈ ಸಂಸಾರಿಗಳಿಗೆ ಕಲಕಲ ನೀರಿನ ಶಬ್ದ ಯಾವುದಂತೆ? ಮಕ್ಕಳ ತೊದಲು ನುಡಿಯಂತೆ. ಅಜ್ಜಿಯಾದವರು ಕೂಡ ಹೇಳ್ತಾರೆ, ಅಯ್ಯೋ ಇದೊಂದು ಬಂಧನಕ್ಕೆ ನಾನು ಸಿಕ್ಕಾಕೊಂಡ್ಬಿಟ್ಟೆ ಅಂತ ಹಾಗೆ ಒಪ್ಕೊಂಡೇ ಇರ್ತಾರೆ. ಅಜ್ಜಿ ಆದ ಮೇಲೆ ಮತ್ತೆ ಆ ಸಂಸಾರಕ್ಕೆ ಸೇರಿ ಬಜ್ಜಿ ಆಗೋದು. ಒಂದು ಮಾನಸಾಶ್ರಮ ಅಂತ ಒಂದಿದೆ, ಸರಿಯಾದ ರೀತಿಯಲ್ಲಿ ಕತ್ತರಿಸ್ಕೊಂಡು ಇತ್ ಕಡೆ ಬಂದು ನಾನು ಮಾಡಬೇಕಾದಷ್ಟು ಮಾಡಿದ್ದೀನಿ, ಇನ್ನು ನಿಮ್ಮ ಪಾಡಿದ್ದು ಮೀರಿ, ನಮಗಿಂದ ಆ ಸಂಸಾರದ ವಾಸನೆಯನ್ನ ತೋರಿಸು ಬೇಡ ಅಂತ ಹೇಳೋದಕ್ಕೆ ದಾಕ್ಷಿಣ್ಯ. ದಾಕ್ಷಿಣ್ಯ ಅಲ್ಲ, ಆ ಮಧುರ ನಾದ, ಮಕ್ಕಳ ಮಧುರ ನಾದ ಅಂತದ್ದು ಆಕರ್ಷಣೆಯನ್ನು ಉಂಟು ಮಾಡಿಬಿಡ್ತದೆ. ಬಂಧು ಬಾಂಧವರು ಇವರೆಲ್ಲ ಬಿಟ್ಟಲ್ಲಿ ಹೋಗುತ್ತಾರೆ. ಯಾರು ಬಂಧುಗಳು, ಯಾರು ಹೋದವರು, ಯಾರು ಬಾಂಧವರು, ಯಾರು ಯಾರು ಆಗ್ತಾರೆ ಅಂತ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ, ಅಷ್ಟು ಮಟ್ಟಿಗೆ ನಾವು ಹಚ್ಚಿಕೊಳ್ಳೋದಕ್ಕೆ ಹೋಗೋದಿಲ್ಲ, ಹಚ್ಚಿಕೊಂಡು ಒದ್ದಾಡಬೇಕಾಗಿಲ್ಲ ಅಂತನೋ ಮಾತನ್ನೆಲ್ಲ ಈ ಭಗವದೀಯ ಉಪಮಾನಗಳ ಮೂಲಕ ಶ್ರೀರಾಮಕೃಷ್ಣ ತಿಳಿಸ್ಕೊಡ್ತಾ ಇದ್ದಾರೆ. ಭಗವಂತನಿಗೆ ನಾವು ಸೇರ್ಕೊಳ್ಬೇಕು, ಭಗವಂತನ ಆನಂದವನ್ನು ಸವಿಯಬೇಕು, ತನ್ನ ಮೂಲಕ ನಾವು ನಮ್ಮ ಬಂಧು ಬಾಂಧವರಿಗೂ ಕೂಡ ಒಂದು ಆಶೀರ್ವಾದ ರೂಪದ ವ್ಯಕ್ತಿಗಳಾಗ್ತೇವೆ ನಾವು. ಇದನ್ನು ನಾವು ನೆನಪಿಟ್ಕೊಂಡಿರಬೇಕು. ಯಾವಾಗ ಭಗವತ್ ಭಕ್ತಿಯ ಚರ್ತಕ್ಕಂಥ ನಮ್ಮಲ್ಲಿ ಜಾಗೃತವಾಗ್ತದೋ ಆಗ ಬರೀ ನಮ್ಮ ಸ್ವಂತದ ಬಂಧು ಬಳಗದವರು ಮಾತ್ರ ನಮ್ಮ ಬಳಿಗೆ ಬರೋದಲ್ಲ, ಜಗತ್ತಿನ ಜನ ಎಲ್ಲರೂ ಕೂಡ ನಮ್ಮ ಬಳಿಗೆ ಬರ್ತಾರೆ. ಕಾರಣ ಎಲ್ಲ ಬಂಧು ಬಾಂಧವರ ಆದಿ ಪುರುಷ ಪರಮಾತ್ಮ. ಆದ್ರಿಂದ ನಾವು ನಿಜವಾಗಿ ಕೂಡ ಯಾವ ಬಂಧು ಬಾಂಧವರನ್ನು ಬಿಡೋದಿಲ್ಲ. ಒಂದು ದೃಷ್ಟಿಯಿಂದ ಯಾವಾಗ ನಾವು ಭಗವಂತನ ಹೇಳ್ಕೊಳ್ತೇವೋ ಆಗ ಭಗವಂತನ ಹೇಳ್ಕೊಳ್ತಾನೆ ಕೇವಲ ಬಂಧು ಬಾಂಧವರು ಅಂತ ಹೇಳಿದ್ರೆ ಅಷ್ಟು ಜನ ಮಾತ್ರ ನಮ್ಮವರು, ಬಾಕಿ ಹೋದವರೆಲ್ಲ ಬೇರೆಯವರು. ಈ ಬೇರೆತನ ಅಂತಕ್ಕಂಥದ್ದು ಹುಟ್ಟಬೇಕಾದ್ರೆ ಯಾವಾಗ ಆಗ್ತಂದ್ರೆ ಯಾವಾಗ ಇವರು ಇವರು ಮಾತ್ರ ನಮ್ಮವರು ಅಂತಕ್ಕಂಥ ಭಾವನೆಯಿಂದ ಜಾಸ್ತಿ ತಂದುಕೊಳ್ತೇವೋ ಆಗ. ಆದ್ರಿಂದ ಎಲ್ಲರ ಆದಿ ಪುರುಷನಾದ ಪರಮಾತ್ಮನನ್ನು ನಾವು ಸದಾ ಸ್ಮರಣೆ ಮಾಡಿದ ಪಕ್ಷದಲ್ಲಿ ಎಲ್ಲರೂ ನಮ್ಮವರು ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ಮುಂದಿನದನ್ನ ಶ್ರೀರಾಮಕೃಷ್ಣ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸುತ್ತೇನೆ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುತೇ ಜಗತ್ತುಷ್ಟಂ ಪ್ರೇರಿತೇ ಪ್ರೇರಿತಂ ಜಗತ್.